ಬೆಳೆಗಳ ಕುರಿತಾಗಿ ಏನು ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳನ್ನು ನಾವೀಗ ಕೇಳೋಣಂತ. ಲಿಂಗಸೂರು ಒಂದು ತಾಲೂಕಿನಲ್ಲಿ ಸುಲ್ತಾನ್ಪುರ ಸುತ್ತಮುತ್ತ ಮತ್ತು ಮುದಗಲ್ ಭಾಗದಲ್ಲಿ ಯಾವ ತರ ಮಳೆಯಾಗಿದೆ, ಜೊತೆಗೆ ಬೆಳೆಗಳು ಯಾವ ಒಂದು ಹಂತದಲ್ಲಿದ್ದಾವೆ, ವಿವಿಧ ಬೆಳೆಗಳು ತೊಗರಿ ಇರಬಹುದು, ಸೂರ್ಯಕಾಂತಿ ಇರಬಹುದು, ಹತ್ತಿ ಇರಬಹುದು, ಬೇರೆ ಬೆಳೆಗಳು ಹೇಗಿದ್ದಾವೆ, ರೈತರು ಏನೆಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂತ ವಿಚಾರವನ್ನ ಸುಲ್ತಾನ್ಪುರ್ ಗ್ರಾಮದ ರೈತರಾದಂತಹ ಆದ್ಯಪ್ಪ ಅವರು ಅವರ ಅನಿಸಿಕೆಯನ್ನು ಈಗ ಹಂಚ್ಕೋತಾ ಇದ್ದಾರೆ. ಆದ್ಯಪ್ಪ ಅವರು ನಿಮ್ಮ ಭಾಗದಲ್ಲಿ ಹೇಳಿ, ಬೆಳೆಗಳು ಹೇಗಿದ್ದಾವೆ ಸದ್ಯದಲ್ಲಿ? ಸರ್, ತೊಗರಿ ಬೆಳೆ ಆಮೇಲೆ ಎಳ್ಳು ಇವೆಲ್ಲ ಮಳೆ ಹೆಂಗಾಗಿತ್ತಂದ್ರಿ, ಆ ಮಳೆಗೆ ತಕ್ಕಂತೆ ಮಾತ್ರ ಮಳೆ ಆಗೈತಿ. ಜಾಸ್ತಿ ಮಳೆ ಬಿದ್ದಿಲ್ಲ, ಆದ್ರ ರೈತಗೆ ಸಂತೋಷದ ಮಳೆ ಆಗೈತಿ. ಒಡ್ಡು ಒಡ್ರಿ ತುಂಬಿ ಆತರ ಆಗಿಲ್ಲ. ನಮ್ಮ ನಮ್ಮ ಹೊಲಕ್ಕ ಇಲ್ಲೊಂದು 5 ಕಿಲೋಮೀಟರ್ ಮಳೆನ ಬಿದ್ದಿಲ್ಲ. ಯಾಕೆ ಒಂದ್ ಕಡೆ ಬೀಳ್ತೈತೆ, ಒಂದ್ ಕಡೆ 10 ಕಿಲೋಮೀಟರ್ನಾಗ ಹೆಚ್ಚಿಗೆ ಆಗಿ ಒಡೆದ್ ಬಿಡ್ತೈತೆ, ಇಲ್ಲಾಂದ್ರ ಮಳೆನ ಆಗದ್ಲ ಆತರ. ಆದ್ರೆ ಆದ್ರ ಬೆಳೆ ಮಾತ್ರ ರೈತರು ಬೆಳೆಯಕ ಬಹಳ ಸಂತೋಷ ಐತ್ರಿ. ನಿಮ್ಮ ಭಾಗದಲ್ಲಿ ರೈತರು ಮಳೆ ಆಶ್ರದಲ್ಲಿ ಏನೆಲ್ಲ ಜಾಸ್ತಿ ಬೆಳೆಗಳನ್ನ ಹಾಕಿದಾರೆ ಈ ಸಲ? ತೊಗರಿನ ಒಂದ್ 60% ಐತ್ರಿ ತೊಗರಿ. ತೊಗರಿ ಆಮೇಲೆ ಒಂದ್ 20% ಸೂರ್ಯಪಾನ ಐತ್ರಿ. ಸಜ್ಜಿ ಒಂದ್ 20%. ನಿಮ್ಮ ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳು ಬರ್ತಾವ್ರಿ ಇಲ್ಲೆಲ್ಲ ಸುಲ್ತಾನ್ಪುರ್ ಸುತ್ತಮುತ್ತ ಎಲ್ಲ ಆ ಕಡೆ ಎಲ್ಲ? ದಬ್ಬೇರ್ ಮುಡು ಅಂತ ಬರುತ್ತೆ, ಆಮೇಲೆ ಮೂಡಲ್ದಿರಿ ಅಂತ ಬರುತ್ತೆ, ಬೈಲ್ಗುಡ್ಡ ಅಂತ ಬರುತ್ತೆ, ಕನ್ನಾಳು, ತಿಮ್ಮಾಪುರ್, ಜಕ್ಕೇರ್ ಮುಡು, ಮಟ್ಟೂರು, ಗುಡಿಯಾಳು. ಒಳ್ಳೆ ಬೆಳೆ ಇದಾವ್ರಿ ಈ ಸಲ. ರೈತರು ಏನೆಲ್ಲ ಕೆಲಸ ಪ್ರಾರಂಭ ಮಾಡ್ತಾ ಇದಾರೆ ಈ ಬೆಳೆಗಳಲ್ಲಿ, ಏನ್ ಮಾಡ್ತಾ ಇದಾರೆ ಕೆಲಸಗಳನ್ನ? ಈಗ ಬೆಳೆ ಕಸ ತೆಗಿಯೋದ್ರಿ, ಕಸದ ಬಾಳ ತೊಂದ್ರೆ ಆಗೈತ್ರಿ. ಮೊದಲು ರೈತರು ಹೆಂಗ್ ಮಾಡಿದ್ರು ಅಂದ್ರೆ, ನಾವು ನಮ್ ತಂದೆ ಮಾಡಕ್ ಅದಕ್ಕ ಯಾವಾಗ್ಲೂ ಹೊಸ ಯುಗಾದಿಗೆ ಹೊಸ ಬಟ್ಟೆ ಉಟ್ಕೊಂಡು ಅವಾಗ ಗಳೆ ಚಾಲು ಮಾಡ್ತಿದ್ವಿ. ಇವತ್ತಿನ ಈ ಮಟ್ಟಿಗೆ ಎತ್ತುಗಳ ಇಲ್ದಂಗಾಗಿ ಎಲ್ಲರೂ ಟ್ರ್ಯಾಕ್ಟ್ರಿ ಇದ್ರೆ ಏನಾಗತ್ರಿ, ಭೂಮಿ ಉಳುಮೆ ಮಾಡಿದ್ರ ಮಳೆ ಕಾಯ್ಕೊಂಡ್ ಕೂತ್ರಿ ಅಂದ್ರೆ ಆ ಮಳೆ ಬಂದಿಂದನ ಟ್ರ್ಯಾಕ್ಟ್ರಿ ಹೊಡೆದು ಕುಂಟಿಲ್ ಹೊಡೆದು ಬಿತ್ತಿ ಇದನ್ ಮಾಡಿದ್ರ ಸಲುವಾಗಿ ಏನಾಗತ್ರಿ, ಭೂಮಿಗೆ ಇದು ಸಿಗಲಾಗಿದ್ದೆ, ಅದು ಅರ್ಥನ ಆಗ್ಲಾರ್ದಂಗ ಆಗ್ಬಿಟ್ಟಿತ್ತು ರೈತರಿಗೆ. ಆತರ ಮಾಡ್ಲಿಕ್ಕೆ ನಡೆದೇ ಇಲ್ಲ. ಈಗ ಅವಾಗ ಮಾಡ್ದಂಗ ಎತ್ತಿಟ್ಟು ಅಳಕ್ ಹೋದ್ರ ಆ ಮನುಷ್ಯ ಪಕ್ಕದೇ ಇಲ್ಲ, ಯಾಕಂದ್ರೆ ಇವು ಆತರ ಆಗ್ಬಿಟ್ಟತ್ರಿ. ಅಂದ್ರೆ ಎತ್ತಿಟ್ಟು ಒಕ್ಕಲ್ತನ ಮಾಡಕ್ ಆಗಲ್ಲ ಅಂತೀರಿ? ಈಗ ಆಗಲ್ಲ, ಆಗಲ್ರಿ, ಆಗಲ್ರಿ, ಅದು ಹೋಗ್ಬಿಟ್ಟೈತಿ. ಟ್ರ್ಯಾಕ್ಟರ್ ಮಾಡ್ಬೇಕೆಲ್ಲ, ಎಷ್ಟಿದ್ರು ಟ್ರ್ಯಾಕ್ಟರ್ನ ಈಗ ಎಲ್ಲರೂ ಟ್ರ್ಯಾಕ್ಟರ್ ಮಾಡ್ಬೇಕು. ಅದ ಬ್ಯಾಸಿಗೆ ಟೈಮ್ನಾಗ ಹೊಡೆದ್ರಪ್ಪ ಅಂದ್ರೆ ಇವು ಕೀಟನಾಶಕಗಳು ತತ್ತಿ ಇವೆಲ್ಲ ಹೊಡೆದು ಒಳ್ಳೆ ಚಂದ ಬೆಳಿ ಬರ್ತಿತ್ತು. ಅವಾಗ ಬಿಸಿಲು 45% ಇದ್ದೊತ್ನಾಗ ಬೆಳೆ ಹೊಡೆದ್ ಮಾತ್ರ ಬೇರೆ. ಈಗ ಏನಾಗುತ್ತ, ನಾವು ಹೊಡೆದ್ರ ಹಸಿ ಆದ ಇದ್ರಾಗನ ಹೊಳ್ಳಿ ಹಳ್ಳಿಗೆ ಬಿದ್ದು ಬಿಡ್ತವಲ್ಲ ಆತರ ಆಗಿ. ಏನ್ ತೊಗರಿ ಒಂದ್ ಅಂಟು ಬೀಳುತ್ತ, ಸೂರ್ಯಪಾನ, ಇವ್ ಸಜ್ಜಿ ಮೂರು ಮಾತ್ರ ಯಾವಾಗಾದ್ರೂ ಬರ್ತವ್ರೆ. ಆ ತತ್ತಿಗೆ ಹಾಕಿದ್ರ ಎಳ್ಳನ ಬರುತ್ತಾರೆ ನಮ್ಮಲ್ಲಿ, ಎಳ್ಳು ಜಾಸ್ತಿ ಮಾಡ್ರಿ, ಎಳ್ಳು ಒಂದ್ 10% ಐತ್ರಿ, ಅದ್ರ ಬಗ್ಗೆ ಏನು ತೊಂದ್ರೆ ಇಲ್ಲ. ಏನು ಬೆಳೆಗಳಲ್ಲಿ ಏನಾದ್ರು ಕೀಟ ರೋಗ ಸಮಸ್ಯೆ ಇದೆ ಏನಾದ್ರು ನಿಮ್ಗೆ ಕಂಡು ಬರ್ತಾ ಇದೆ? ಅದ ಕೀಟಗಳು ಅದಾವ್ರಿ, ಥ್ರಿಪ್ಸ್ ಇವೆಲ್ಲ, ಆದ್ರ ತಕ್ಕಂಗ ಔಷಧ ಹೊಡಿತಾರ. ರೈತರನ್ನು ಹುಷಾರಾಗ್ಯಾರ, ಅದ್ರ ಬಗ್ಗೆ ಇದು ಇಲ್ಲ. ಅಂದ್ರೆ ಬೆಳೆಗಳು ಒಳ್ಳೆ ಒಳ್ಳೆ ರೀತಿಯಿಂದ ಅದಾವೆ, ರೈತರು ಸಂತೃಪ್ತಿ ಆಗಿದ್ದಾರೆ. ಸಂತೃಪ್ತಿ ರೀ, ಯಾರಿಗೆ ತೊಂದ್ರೆ ಇಲ್ಲ. ಆಮೇಲೆ ಈ ನರೇಗಾ ಯೋಜನೆಯಿಂದಂತ ಬಹಳ ಅನುಕೂಲ ಆಗಿತ್ತು. ಮಾಡಂಗ ನರೇಗಾ ಯೋಜನೆ ತಮ್ ಕೆಲಸ ಮಾಡ್ಕೊಂಡ ನರೇಗಾದ ಸುತ್ತರದ ಕೆಲಸ ಚಾಲು ಮಾಡ್ಯಾರ್ರಿ. ನರೇಗಾ ಕೆಲಸ ಮಾಡ್ಕೋಬಹುದು, ತಮ್ಮ ಹೊಲದಲ್ಲಿ ತಾವೇ ಕೆಲಸ ಮಾಡ್ಕೋಬಹುದು ನರೇಗಾದ ವತಿಯಿಂದ. ಮಾಡ್ಕೋಬಹುದು ನರೇಗಾದ ವತಿಯಿಂದ, ಒಡ್ಡಾಕೋಬಹುದು, ಎಲ್ಲಾ ತರ ತೋಟಗಾರಿಕರು ಎಲ್ಲ ಸಹಕಾರ ಕೊಡ್ತಾರೆ. ಅದು ಎಲ್ಲ ಇಲಾಖೆಯ ಸಹಕಾರ ಕೊಡ್ತಾರ. ಈ ವರ್ಷ ಸಂತೃಪ್ತಿ ಐತೆ ರೈತರಿಗೆ. ಈಗ ಮಳೆ ಎಲ್ಲಿವರೆಗೆ, ಇನ್ನು ಎಷ್ಟ್ ದಿವಸ ನಡೀತದಂತೀರಿ, ಎಲ್ಲಿ ತನ ಮಳೆ ತೇವಾಂಶ ಇರ್ಬೋದು ಭೂಮಿಯಲ್ಲಿ? ಈಗ ಇನ್ನೊಂದು ನಮ್ಮ ಮಸಾರಿ ಭೂಮಿ ಬರ್ತಾವ್ರಿ, ಎರಿ ಬರಲ್ಲ. ನಮ್ಮ ಮಸಾರಿ ಭೂಮಿ ಇನ್ನೊಂದ್ 8 ದಿನಕ್ಕೆ ಮಳೆ ಬಿದ್ದು ಬಾಳ ಚಲೋ ರೀ. ಎಲ್ಲ ಸ್ವಚ್ಛ ಮಾಡ್ಕೊಂತ ರಸ್ತೆ ಭಯಂಕರ ಕಸ ಐತಿ, ಅವೆಲ್ಲ ಸ್ವಚ್ಛ ಆಗ್ತಾವ್ರಿ. ಇನ್ನ 8 ದಿನಕ್ಕೆ ಮಳೆ ಬಿದ್ರಿ, 7 ಮಾಡಿಸ್ದಂಗ ಬೆಳಿ ಬಂದ್ಬಿಡುತ್ತರಿ. ಮತ್ತೆ ತೊಗರಿ ಎಲ್ಲ ಬಂದ್ಬಿಡ್ತಾವ ಇನ್ನೇನದ ಎಲ್ಲ, ಆಲ್ಮೋಸ್ಟ್ ಈಗ 1.5 ತಿಂಗಳು ಬೆಳೆ ಇರ್ಬೇಕು, 1.5 ತಿಂಗಳು 2 ತಿಂಗಳು 1.5 ತಿಂಗಳು ಸಜ್ಜಿ. ಆಮೇಲೆ ಸೂರ್ಯಪಾನ ಅಂತ ಗ್ಯಾರಂಟಿ ಬಂದ್ಬಿಡುತ್ತರಿ, ಇದು ಒಂದ್ ಮಳೆ ಆಗ್ಬಿಡ್ಬೇಕು ಈ ಸದ್ಯ. ಆಮೇಲೆ ತೊಗರಿ ಇನ್ನೊಂದ್ 1 ತಿಂಗಳು 2 ತಿಂಗಳು ಮುಂದೆ ಹೊಡ್ತಾರೆ, ಅದು ನಡೀತಿ. ಹೌದು, 6 ತಿಂಗಳು ಬೆಳೆ ಅಲ್ಲ, 6 ತಿಂಗಳು ಬೆಳೆ ಅದು. ಆರ್ ತಿಂಗಳ ಬೆಳೆ ಅದು ನಡೀತೈತ್ರಿ. ಸ್ವಲ್ಪ ನೀರ್ ಕಮ್ಮಿ ಆದ್ರೆ ಸಹಿತ ಆಳವಾಗಿ ಬೇರೆ ಹೋಗುತ್ತಲ್ರಿ ಅದಕ್ಕೆ. ಹೌದೌದು, ಒಳ್ಳೇದು ಅದೇಪ್ಪ ಅವ್ರೆ, ಆ ಭಾಗದಲ್ಲಿ ಒಂದು ವಿಚಾರ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಶಿರ್ವಾರ ತಾಲೂಕಿನಲ್ಲಿ ಯಾವ ರೀತಿ ಒಂದು ಬೆಳೆಗಳು ಬಿತ್ತನೆ ಆಗಿದ್ದಾವೆ, ಜೊತೆಗೆ ರೈತರು ಏನೆಲ್ಲ ಮಾಡ್ತಿದ್ದಾರೆ, ಬೆಳೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂತ ವಿಚಾರವನ್ನ ಅಲ್ಲಿಯ ಜಂಬಲ್ದಿನ್ನಿ ಗ್ರಾಮದ ಅಮರೇಶ್ ಅವರು, ಇವರು ಸಹ ಪ್ರಗತಿಪರ ರೈತರು, ವಿಚಾರ ಹಂಚ್ಕೋತಾ ಇದಾರೆ. ಬೆಳೆಗಳ ಪರಿಸ್ಥಿತಿ, ಒಟ್ಟಾರೆ ಬೆಳೆಗಳು ಹೇಗಿದಾವೆ, ಒಂದು ಮುಂಗಾರು ಹಂಗಾಮಿನ ಬೆಳೆಗಳು ಅಂತಕ್ಕಂತ ವಿಚಾರವನ್ನ ಅಮರೇಶ್ ಅವರು ಹೇಳಿ. ಶಿರ್ವಾರ ತಾಲೂಕಿನಲ್ಲಿ ಒಟ್ಟಾರೆ ಏನನ್ಸದ ಈ ಸಲ ಬೆಳೆಗಳ ಪರಿಸ್ಥಿತಿ? ಲಾಸ್ಟ್ 2-3 ವರ್ಷದಿಂದ ನಾವು ಎಲ್ಲ ನಾಟಿ ಮಾಡ್ತಿದ್ದೆವು ಸರ್. ಈಗೆಲ್ಲ ಸ್ವಲ್ಪ ಸಂಪೂರ್ಣ ಒಂದು 50-60% ಬಿತ್ತನೆ ಮಾಡ್ಯಾರ ಸರ್. ಅಂದ್ರೆ ಭತ್ತವನ್ನ, ಭತ್ತ ಬಿತ್ತನೆ ಮಾಡ್ಯಾರ ಸರ್. ಮತ್ತೆ ಹತ್ತಿ ಕೂಡ ಊರ್ಯಾರ ಸರ್. ಈ ಅಂದ್ರೆ ಈ ಸದ್ಯ ಇಂತಾನೇನು ಏನ್ ಸಮಸ್ಯೆ ಏನ್ ಆಗಿಲ್ಲ ಸರ್. ಈ ಬಿತ್ತನೆ ಮಾಡಿದ್ಮೇಲೆ ಅವಾಗ ಸ್ವಲ್ಪ ಮಳೆನ ಆಗ್ತಾ ಇದೆ. ಬಿತ್ತಿದಂತ ಭತ್ತಗಳು ಹೇಗಿದಾವೆ? ಬಿತ್ತನೆ ಮಾಡಿದಂತ ಭತ್ತ ಚೆನ್ನಾಗಿದೆ ಸರ್. ಬಿತ್ತನೆ ಮಾಡಿದ್ರು ಚೆನ್ನಾಗಿದೆ ಸರ್. ಕಳೆಗಳ ಸಮಸ್ಯೆ ಏನಿಲ್ಲ? ಕಳೆಗಳ ಸಮಸ್ಯೆ ಅಂದ್ರೆ ಈಗ ಮುಂಚಿತವಾಗಿ ಪೆಂಡಮಿಕ್ ಅಲ್ಲಿ ಅದು ಬಿತ್ತ ದಿನ ಮತ್ತೆ ಮರುದಿನ ಕೂಡ ಕೆಲವೊಬ್ರು ಸ್ಪ್ರೇ ಮಾಡಿದಾರೆ ಸರ್, ಪೆಂಡಮಿಕ್ ಅಂತೇಳಿ. ಅದು ಸ್ಪ್ರೇ ಮಾಡಿದ್ರಿಂದ ಒಂದ್ ತಿಂಗಳವರೆಗೆ ಏನು ನಮ್ಗೇನು ಕಳೆದೇನಷ್ಟು ಬಂದಿಲ್ಲ ಸರ್ ರೈತರಿಗೆ. ಕೆಲವೊಬ್ರು ಬೇರೆ ಬೇರೆ ಕಂಪ್ನಿಯು ಬೇರೆ ಬೇರೆ ಈಗ ಸ್ವಲ್ಪ ತೇವಾಂಶ ಆದ್ಮೇಲೆ ಸ್ಪ್ರೇ ಮಾಡ್ತಾ ಇದಾರೆ. ಕಳೆಗಳ ಸಮಸ್ಯೆ ಇಲ್ಲ? ಕಳೆ ಸಮಸ್ಯೆ ಅನ್ನೋಕಿನ ಸರ್ ಕಳೆನಾಶಕನೇ ಸ್ವಲ್ಪ ಆದಷ್ಟು ಜನ ಜಾಸ್ತಿ ಅದನ್ನ ಯೂಸ್ ಮಾಡಕತ್ತಾರ ಸರ್. ಆಮೇಲೆ ಇವ್ ಸಣ್ಣ ಇದು ಸೈಕಲ್ ಕುಂಟೆ ಅಂತ ಹೇಳಿ ಅವನ್ ಮಾಡ್ಕೊಂಡ್ರ ಸರ್ ರೈತರು. ಸೈಕಲ್ ವೀಡರ್ ಅಂತ ಸೈಕಲ್ ವೀಡರ್ ಅದ್ರ ಮುಖಾಂತರ ಕೂಡ ಕಳೆ ನಿಯಂತ್ರಣ ಮಾಡಕತ್ತಾರ ಸರ್. ಹತ್ತಿ ಬೆಳೆ ಹೇಗೆ ಅನಿಸ್ತದೆ ನಿಮ್ಗೆ? ಏನು ಸಮಸ್ಯೆ ಬಂದಿದೆ ಹತ್ತಿ ಬೆಳೆಯಲ್ಲಿ, ರೋಗ ಕೀಟ? ಹತ್ತಿ ಸಲ ನಮ್ ಭಾಗದಾಗ ಸ್ವಲ್ಪ ಕಡಿಮೆ ಮಾಡ್ಯಾರ ಸರ್. ಲಾಸ್ಟ್ ಟೈಮ್ ಸ್ವಲ್ಪ ರೋಗ ಬಂದು ಏನ್ ಬರ್ಲಿಲ್ಲ ಸರ್ ರೈತರಿಗೆ ಇಳುವರೆ. ಸ್ವಲ್ಪ ಹತ್ತಿ ಕಡಿಮೆ ಮಾಡ್ಯಾರ ಸರ್ ಈ ಸಲ. ಏನು ಅಂತ ಈಗ ಬೆಳೆಗಳು ಏನು ಸರ್ ಯಾಕೆ ಯಾಕಂತ ಗೊತ್ತಾಗ್ತಿಲ್ಲ ಸರ್. ಅದು ನಮ್ ಭಾಗದಲ್ಲಿ ಈಗ ನಾವು ಮಡಿ ಕಟ್ಟು ಭೂಮಿ ಇರ್ತಾವಲ್ಲ ಸರ್, ಮಡಿ ತೇವಾಂಶ ಸ್ವಲ್ಪ ಜಾಸ್ತಿ ಆಗಿ ಹಿಂಗ ಒಂದೊಂದ್ಸಲ ಆತರ ಪ್ರಾಬ್ಲಮ್ ಆಗಿ ಹತ್ತಿ ಎಲ್ಲ ಒಂಥರ ಕೆಂಪಗಾಗಿ ಹೋಗ್ತಾ ಇದೆ ಸರ್. ಅಷ್ಟು ಇಳುವರಿ ಬರ್ತಾ ಇಲ್ಲ ಸರ್. ನಮ್ಮ ಇಲ್ಲಿ ನಮ್ ಭಾಗದಾಗ ನಮ್ ಜಮ್ಲಿನಿ ಗುಡುಗಿನಿ ಸುತ್ತಮುತ್ತ ಈಗ ಯಾರು ಒಂದು 6 ಕ್ವಿಂಟಲ್ ಮೇಲೆ ಯಾರು ಇಳುವರಿ ತಗೊಂಡಿಲ್ಲ ಸರ್ ಹತ್ತಿ. ಹೋದ ವರ್ಷ ಅತಿಯಾದ ಮಳೆಯಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ ಹತ್ತಿ ಬೆಳೆಗೆ. ಹೌದು ಸರ್, ಅದೆಲ್ಲ ಸ್ವಲ್ಪ ಬೀಜ ಕೂಡ ಏನು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಡಬಲ್ BT ಅದು ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಸರಿಯಾದ ಬೀಜನು ಬರ್ತಾ ಇಲ್ಲ ಸರ್. ಭತ್ತ ನಿಮ್ಮ ಭಾಗದಲ್ಲಿ ಸಿರ್ವಾರ್ ತಾಲೂಕಿನಲ್ಲಿ ನೀರಾವರಿ ಎಷ್ಟು ಪ್ರತಿಶತ ನೀರಾವರಿ ಇದೆ, ಎಷ್ಟು ಪ್ರತಿಶತ ಒಣಬೇಸಾಯ ಭೂಮಿ ಇದೆ ನೂರಕ್ಕೆ? ಪ್ರತಿಶತ ಅಂದ್ರೆ ಈಗ ನಾವು ಈಗ ನಮ್ದು ಇಲ್ಲಿ ಜಕ್ಕಲ್ದಿನವರೆಗೆ ಅಂತ ಇದೆ ಸರ್ ನೀರಾವರಿ. ಆಮೇಲೆ ಜಕ್ಕಲ್ದಿನ ಸಿರ್ವಾರ ಹೋಬಳಿಯಾಗ ನಮ್ಮ ಸಿರ್ವಾರ ಹೋಬಳಿಯಾಗ ಸ್ವಲ್ಪ 50% ನೀರಾವರಿ ಸರ್ ಇದೆ ಸರ್. ಒಂದು 50% ಬಯಲು ಭೂಮಿ ಇದೆ ಸರ್, ಒಣಬೇಸಾಯ ಇದೆ. ಒಣಬೇಸಾಯದ ಬೆಳೆಗಳು ಹೇಗಿದಾವ? ಒಣಬೇಸಾಯ ಅಂದ್ರೆ ಕೂಡ ನಾಲೆ ಹಳ್ಳ ಮುಖಾಂತರ ಅವ್ರು ಪಂಪ್ ಸೆಟ್ ಮಾಡ್ಕೊಂಡು ಅದಕ್ಕೆ ಕೂಡ ಸಾಕಷ್ಟು ರೈತರು ಅನುಕೂಲ ಮಾಡ್ಕೊಂಡಾರ ಸರ್. ಅವ್ರು ಏನ್ ಹಾಕಿದಾರೆ ಒಣಬೇಸಾಯದಲ್ಲಿ ಎಲ್ಲ ರೈತರು? ಅವ್ರು ಒಣಬೇಸಾಯದಲ್ಲಿ ಹತ್ತಿ ಇಟ್ಟಿದ್ದಾರೆ ಸರ್. ಕೆಲವು ಜನ ಸೂರ್ಯಕಾಂತಿನ ಹಾಕಿದಾರೆ ಸರ್ ಈ ಸಲ. ಮೊದಲೆಲ್ಲ ಸೂರ್ಯಕಾಂತಿ ಆಗ್ತಾ ಇದ್ದಿಲ್ಲ ಸರ್, ಈಗ 2 ವರ್ಷ ಹೋದ ವರ್ಷದಿಂದ ಸ್ವಲ್ಪ ಸೂರ್ಯಕಾಂತಿನೂ ಬೆಳೀತಾ ಇದಾರೆ ರೈತರು. ಅಂದ್ರೆ ಸೂರ್ಯಕಾಂತಿಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದಾರೆ ರೈತರು ಮುಂದೆ? ಬರ್ತಾ ಇದಾರೆ ಸರ್, ಸದ್ಯ ಕೂಡ ಬೆಳೀತಾ ಇದಾರೆ ಸರ್ ಮುಂಗಾರಿಗೆ. ಮುಂಗಾರಿಗೆ ಸದ್ಯ ಕೂಡ ತಗೊಂಡಾರ ಸರ್ ಬೆಳೆದಾರ. ಮತ್ತೆ ಬೇಸಿಗೆಗೂ ಸದ್ಯ ಬೆಳೆದ ಸದ್ಯ ತಗೊಂಡಾರ ಕೆಲವು ಜನ ರೈತರು. ನಮ್ ಭಾಗದಲ್ಲಿ ಅಂದ್ರೆ ನಮ್ ಸುತ್ತಮುತ್ತ ನಮ್ ಜಮ್ಮಲಿನಿ ಬಲ್ಟಿಗೆ ಇವೇನು ದೊಡ್ಡ ಭೂಮಿ ಇರೋಂತವ್ ಸರ್, ಇವು ಸ್ವಲ್ಪ ಭತ್ತನೆ ಜಾಸ್ತಿ ಸರ್. ಹೇಗೆ ನೀರು, ಕೆನಾಲ್ ನೀರು ಬರ್ತಾ ಇದೆ ಈಗ? ಕೆನಾಲ್ ನೀರು ನಮ್ ಬಂದಿದೆ ಸರ್, ಇನ್ನು ನಮ್ಗೆ ಅಂತ ಗೇಜ್ ಬರ್ತಾ ಇಲ್ಲ ಸರ್ ಕೆನಾಲ್ ಅಲ್ಲಿ. ಯಾಕಂದ್ರೆ ಈಗ ಮೇಲ್ಭಾಗದ ಈಗ ಒಂದು 10 ದಿನದಿಂದ ಮಳೆನು ಆಗ್ತಾ ಇಲ್ಲಲ್ಲ ಸರ್, ಅದೇ ಸ್ವಲ್ಪ ಸಮಸ್ಯೆ ಆಗಿದೆ. ಈ ಸದ್ಯ ಮಳೆ ಬೇಕೀಗ? ಈಗ ಸದ್ಯ ಮಳೆ ಬಂತಂದ್ರೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಸರ್. ಏನ್ ಅನ್ಸ್ತದೆ ಒಟ್ಟಾರೆ ಬೆಳೆಗಳು ಪರವಾಗಿಲ್ಲ ಅಂತಿರತ್ತಾವು, ಹೇಗೆ ಸಮಸ್ಯೆಗಳು? ಪರವಾಗಿಲ್ಲ ಸರ್, ಈ ಸಲ ಬಿತ್ತನೆ ಮಾಡಿದಾಗಲಿಂದ ನಮ್ ರೈತರಿಗೂ ಸ್ವಲ್ಪ ಉಳಿತಾಯ ಆಗ್ತಾ ಇದೆ ಸರ್, ಬಿತ್ತನೆ ಮಾಡೋದ್ರಿಂದ ನಾಟಿ ಮಾಡೋದ್ರಿಂದ. ಭತ್ತ ಬಿತ್ತನೆ ಮಾಡಿದ್ರೆ ನಿಮ್ ಭಾಗದಲ್ಲಿ 100ಕ್ಕೆ 60 ಭಾಗ ಬಿತ್ತನೆ ಆಗಿದೆಯಾ ಭತ್ತ? ಆಗಿದೆ ಸರ್, ಹೋದ ಸಲ ಸ್ವಲ್ಪ ಕಡಿಮೆ ಆಗಿತ್ತು ಸರ್, ಈ ಸಲ ಜಾಸ್ತಿನೇ ಮಾಡಿದಾರೆ ಸರ್ ಎಲ್ಲ. ಮೆಣಸಿನಕಾಯಿ ಬೆಳೆ ನಿಮ್ಮಲ್ಲಿ ಭಾಗದಲ್ಲಿ ಇಲ್ಲ? ಮೆಣಸಿನಕಾಯಿ ಅಂದ್ರೆ ಈಗ ಒಂದು ಬೇರೆ ಒಬ್ರು ಆಂಧ್ರದಿಂದ ರೈತರು ಬಂದು ಅವರೇ ಒಂದು 50 ಎಕರೆ ಮಾಡ್ಯಾರ ಸರ್. ಇಲ್ಲಿ 1 ಎಕರೆಗೆ ಲೀಸ್ 25,000-30,000 ಕೊಟ್ಟು ಲೀಸ್ಗೆ ಅವ್ರೆ ಮುಂಗಡ ಅಮೌಂಟ್ ಕೊಟ್ಟು ಮಾಡ್ಯಾರ ಸರ್. ಹೇಗೆ ಮೆಣಸಿನಕಾಯಿ ನಾಟಿ ಆಗಿದೆ? ಇನ್ನ ಇಲ್ಲ ಸರ್, ಈಗ 2-3 ದಿನ ಆಯ್ತು ಸರ್ ಈಗ ನಾಟಿ ಮಾಡಿ. ನಾಟಿ ಮಾಡಿ ಈಗ ನಾಟಿ ಮಾಡ್ತಾ ಇದ್ದಾರೆ. ಹೌದ್ ಸರ್, ಅವ್ರಿಗೆ ನೀರಿನ ವ್ಯವಸ್ಥೆ ಇದೆ ಸರ್, ಕೆರೆ ಇದೆ, ಹಂಗಾಗಿ ಕೆರೆ ನೀರು ಇದೆ ಸರ್, ಅದಕ್ಕೆ ನಾಟಿ ಮಾಡಿದೆ. ಈಗ ನೀರು ಕೆನಾಲ್ ನೀರು ಬಂತಂದ್ರೆ ಯಾವ ಬೆಳೆಗೆ ಹೋಗ್ತಾರೆ ಇನ್ನು ಮತ್ತೆ ಈ ರೈತರು? ಯಾವ ಬೆಳೆ ಇಲ್ಲ ಸರ್, ಈಗ ಆಲ್ಮೋಸ್ಟ್ ಗದ್ದೆನೆ ಮಾಡಿಬಿಟ್ಟರು ಸರ್. ಮತ್ತೆ ಟೇಲ್ ಎಂಡ್ ಏನು ನೀರು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಜೋಳ ಹೈಬ್ರಿಡ್ ಜೋಳನ ಹಾಕ್ಬೋದು ಸರ್. ಇನ್ನ ಸ್ವಲ್ಪ ಟೇಲ್ ಎಂಡ್ ಕೆಳಗಡೆ ನಮ್ಮೂರ್ ಕೆಳಗಡೆ ಒಂದ್ ಸ್ವಲ್ಪ ಟೇಲ್ ಎಂಡ್ ಇದಾವ ಸರ್, ಅವು ಸ್ವಲ್ಪ ಇನ್ನ ನೀರು ಸಿಗ್ಲಿಲ್ಲ ಅಂದ್ರೆ ಅವ್ರು ಭತ್ತ ನಾಟಿ ಮಾಡ್ಬೇಕಂತ ಬಿಟ್ಟಿದಾರೆ ಸರ್ ಜಮೀನು. ಮತ್ತೆ ನೀರು ಸಿಗದೆ ಹೋದ್ರೆ ಮತ್ತೆ ಅವ್ರು ಜೋಳ ಬಿತ್ತನೆ ಮಾಡ್ತಾರೆ. ಜಂಬಲ್ದಿನ್ನಿ ನಿಮ್ಮ ಸುತ್ತಮುತ್ತ ಹಳ್ಳಿಗಳು ಯಾವ ಬರ್ತಾವ್ರಿ ಸರ್? ಜಂಬಲ್ದಿನ್ನಿ, ಚಾಗ್ಬಾವಿ, ಗುಡದಿನ್ನಿ, ಬಲ್ಟಿಗಿ, ಹೊಸೂರು, ಆಮೇಲೆ ಜಾಲಾಪುರ, ಲಕ್ಕಂಬಿನ್ನಿ, ಹಳ್ಳಿ ಹೊಸೂರು, ಎಲ್ಲಾ ಹಳ್ಳಿಗಳಲ್ಲಿ ಪರಿಸ್ಥಿತಿ ಇದೆ. ಇದೇ ತರ ಸರ್, ಕೆಲವು ನಮ್ ಭಾಗದಲ್ಲಿ ಅಂದ್ರೆ ಸ್ವಲ್ಪ ಭತ್ತ ಜಾಸ್ತಿ ಸರ್. ಈ ಕಡೆ ಶಿರುವಾರ ಸುತ್ತಮುತ್ತ ಸ್ವಲ್ಪ ಕೆಳಗಡೆ ಬಂದಂಗೆಲ್ಲ ಅಲ್ಲೆಲ್ಲ ಬಯಲು ಭೂಮಿ, ಅಕ್ಕಿ, ಮೆಣಸಿನ್ಕಾಯಿ ಇವೆಲ್ಲ ಮಾಡಿದಾರೆ ಸರ್ ಕೆಲವೊಂದ್ ಭಾಗದಾಗ. ತಿಂಗಳದಿನ್ನಿ ಆ ಕಡೆ ಶಾಖಾಪುರ, ಜಕ್ಕಲ್ದಿನ್ನಿ, ಅರ್ಸನೂರು ಆ ಕಡೆ ಎಲ್ಲ ಸ್ವಲ್ಪ ಹತ್ತಿ ಮೆಣಸಿನ್ಕಾಯಿ ಮಾಡಿದಾರೆ. ಅಂದ್ರೆ ಒಟ್ಟಾರೆ ಈಗ ಮಳೆ ಆದ್ರೆ ಎಲ್ಲ ಒಳ್ಳೆ ರೀತಿಯಿಂದ ಬರ್ತಾರೆ. ಹೌದ್ ಸರ್, ಮಳೆ ಆದ್ರೆ ಸ್ವಲ್ಪ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಸರ್. ಮತ್ತೆ ಒಂದು 15-20 ದಿನದವರೆಗೆ ಏನು ನಮ್ಗೆ ಈಗ ಬಂತಂದ್ರೆ ಮತ್ತೊಂದ್ 20 ದಿನ ತಾನೇ ಏನ್ ಮಳೆ ಅವಶ್ಯಕತೆ ಇರಲ್ಲ. ಒಳ್ಳೇದು ಅಮರೇಶ್ ಅವರೇ, ಮಾಹಿತಿ ಹಂಚಿಕೊಳ್ಳೋದಕ್ಕೆ ಧನ್ಯವಾದ ತಮಗೆ. ನಮಸ್ಕಾರ. ಚಿನ್ನೂರು ತಾಲೂಕಿನ ವೀರಾಪುರ್ ಅಥವಾ ಸುತ್ತಮುತ್ತ ಹಳ್ಳಿಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಮಳೆ ಹೇಗಾಗಿದೆ, ಜೊತೆಗೆ ರೈತರು ಏನೆಲ್ಲ ಬಿತ್ತನೆ ಆಗಿದಾವೆ ಮತ್ತು ಬಿತ್ತನೆ ಮಾಡಿದಂತ ಬೆಳೆಗಳ ಪರಿಸ್ಥಿತಿ ಹೇಗಿದೆ, ಬಸನಗೌಡರು ವಿಚಾರವನ್ನ ಹಂಚ್ಕೋತಾರೆ. ಬಸನಗೌಡರು ಹೇಳಿ, ನಿಮ್ಮ ಚಿನ್ನೂರು ತಾಲೂಕಿನಲ್ಲಿ ನಿಮ್ಮ ಹಳ್ಳಿ ಸುತ್ತಮುತ್ತ ಏನೇನ್ ಬೆಳೆಗಳು ಬಿತ್ತನೆ ಆಗಿದಾವೆ, ಬೆಳೆಗಳು ಹೇಗಿದಾವಂತಿರ್ತಾವ? ನಮಸ್ಕಾರ ಸರ್. ಈಗ ಸದ್ಯ ನಮ್ಮಲ್ಲಿ ಜೂನ್ 8-20 ಬಿತ್ತನೆ ಆಗಿದೆ ಸರ್ ಎಲ್ಲ. ಹೆಚ್ಚಾಗಿ ನಮ್ಮಲ್ಲಿ ತೊಗರಿ ಬಹಳ ಮೇಜರ್ ಕ್ರಾಪ್, ಅದರಲ್ಲಿ ಅಂತರ್ ಬೆಳೆಯಾಗಿ ಸಜ್ಜೆ ಮತ್ತು ನೆವಣೆ ಮುಖ್ಯವಾಗಿ ಬೆಳೆದಿದ್ದಾರೆ ನಮ್ಮಲ್ಲಿ. ಈಗ ಸದ್ಯದ ಮಟ್ಟಿಗೆ ಮಳೆ ಕೊರತೆ ಇದೆ. ಇವಾಗ ಮಳೆ ಆಗ್ಬೇಕು, ಈಗ ಆಗ್ಬೇಕಾಗಿತ್ತು, ನಾವು ಕಾಯ್ತಾ ಇದೀವಿ ಮಳೆ. ಈ ಒಂದು 10 ದಿನದಲ್ಲಿ ಒಂದ್ ಸ್ವಲ್ಪ ಬೇಕಾಗಿತ್ತು ನಮಗ ಮಳೆ. ಮಳೆ ಈ ಸದ್ಯ ಆದ್ರೆ ನಮ್ಮಲ್ಲಿ ಏನೋ ಒಳ್ಳೆ ಬೆಳೆ ಐತೆ ಸರ್. ಹೇಗೆ ರೈತರು ಬೆಳೆಗಳನ್ನೆಲ್ಲ ಕಳೆಗಳ ಮುಕ್ತವಾಗಿ ಮಾಡಿ ಕಳೆಗಳನ್ನ ತೆಗೆದು ಸ್ವಚ್ಛ ಮಾಡಿ? ನೀವು ಬಂದು ನೋಡ್ಬೇಕು, ನಮ್ಮ 3 ಬೆಳೆಗಳು ಆ ರೀತಿ ಇದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಅಂತರ್ ಬೇಸಾಯ, ಎಡಿ ಹೊಡಿಯೋದು, ಚಕ್ಕುಂಟಿ ಅಂತ, ದೊಡ್ಡ ಕುಂಟಿ ಅಂತಾರೆ ನಮ್ಮಲ್ಲೆಲ್ಲ, ಏನ್ರಿ ಅದನ್ನ ನೋಡಿದ್ರು ಎಲ್ಲರೂ ಕ್ಲೀನ್ ಆಗಿ ಇಟ್ಕೊಂಡಾರ, ಕಸ ತೆಗೆಸಿದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಬೆಳೆ. ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳು ಬರ್ತಾರೆ ನಿಮ್ಮ ವೀರಾಪುರ ಸರ್? ನಮ್ದು ಮುಖ್ಯವಾಗಿ ತುರ್ಯಾಳ ಹೋಬಳಿಗೆ ಸಂಬಂಧಪಟ್ಟ ಇದು ವೀರಾಪುರ ಗ್ರಾಮ ಅಂತೇಳಿ, ಸಿಂಧನೂರು ತಾಲೂಕ್ ಕೊನೆ ಭಾಗ. ನಾವು ಕೊಪ್ಪಳ ಜಿಲ್ಲೆ ಬಾರ್ಡರ್ ನಲ್ಲಿ ಇದೀವಿ. ಹೌದು, ಮಸಾರಿ ಮತ್ತು ಎರಿ ಎರಡು ಮಿಶ್ರ ಇದಾವೆ ನಮ್ಮ ಊರಲ್ಲಿ. ಒಂದು 25% ಏರಿ, 75% ಮಸಾರಿ ಇದೆ. ಎಲ್ಲರೂ ಬಿತ್ತನೆ ಆಗಿದೆ, 100% ಬಿತ್ತನೆ ಆಗಿದೆ. ಈಗ ಸದ್ಯ ಮಳೆ ದಾರಿ ನೋಡಕತ್ತಾರ. ನೀರಾವರಿ ಅಂತಿಲ್ಲ ನಿಮ್ಮ ಭಾಗದಲ್ಲಿ? ಇಲ್ರಿ, ನೀರಾವರಿ ಇಲ್ರಿ, ಸ್ವಲ್ಪ ತೋಟಗಾರಿಕೆ ಬೇಸಾಯ ಇದೆ ಕೆಲವೊಬ್ಬರದು, ಅದು ಒಂದು 20% ಜನರದ್ ಮಾತ್ರ. ಜಾಸ್ತಿ ಇದೆಯಾ ಒಣ ಬೇಸಾಯದಲ್ಲಿ ತೊಗರಿ? ಹೌದೌದು, ತೊಗರಿ ಬೆಳೆನೆ ಮೇಜರ್ ಕ್ರಾಪ್ ನಮ್ಮಲ್ಲಿ. ಅಂದ್ರೆ ನಮ್ಮಲ್ಲಿ ಹಿಂಗಾಗಿ ಇಲ್ಲಿ ಉಮ್ಲೂಟಿಯಲ್ಲಿ ಖರೀದಿ ಕೇಂದ್ರನ ಸ್ಥಾಪನೆ ಆಗಿದ್ರಿ ತೊಗರಿದು. ತೊಗರಿ ಖರೀದಿ ಕೇಂದ್ರ? ಈ ವರ್ಷ ರೇಟ್ ಚೆನ್ನಾಗಿ ಹೊರಗಡೆ ಇರೋದ್ರಿಂದ ತೊಗರಿ ಕೇಂದ್ರಕ್ಕೆ ಕೊಡ್ಲಿಲ್ಲ ಯಾರು ರೈತರು. 7,000 ಮಾರ್ಕೊಂಡ್ರ, 6,500 6,700 ಮಾರಿದಾರೆ ನಮ್ಮಲ್ಲೆಲ್ಲ. ಇಳುವರಿ ತಕ್ಕೊಂಡ್ರೆ ಹೋದ ವರ್ಷ ಎಲ್ಲ ರೈತರು ತೊಗರಿ ಇಳುವರಿ ಹೇಗ್ ಬಂತು ಎಕರೆಗೆ ಸರ್? ಸಾಮಾನ್ಯವಾಗಿ ನಮ್ಮಲ್ಲಿ 5 ಕ್ವಿಂಟಲ್, 5.5-6, 7 ತರ ಬಂದಿದೆ ಒಬ್ಬೊಬ್ರದ್ದು. ಆಮೇಲೆ ನೆವಣಿ ಮತ್ತು ಸಜ್ಜೆಯಲ್ಲಿ ಹಾಕಿದವರು ಅಂತ 5 ಕ್ವಿಂಟಲ್ ಬಂದವು ಅವ್ರಿಗೆಲ್ಲ, 4-5 ಬಂದಿದೆ. ಈಗ ಸೂರ್ಯಕಾಂತಿ ಬೆಳೆ ಹೇಗೆ ನಿಮ್ ಭಾಗದಲ್ಲಿ ಬಂದಿದೆಯಾ, ಮತ್ತೆ ಹಾಕಿದಾರೆ ಜಾಸ್ತಿ ರೈತರು? ಸರ್, ಸೂರ್ಯಕಾಂತಿ ಬೆಳೆ ಒಂದ್ 10% ಮಾತ್ರ ನಮ್ಮಲ್ಲಿ ಇರೋದು. ಈ ವರ್ಷ ಹಾಕಿದಾರೆ ರೈತರು, ಹಾಕಿದಾರೆ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಚೆನ್ನಾಗಿ ಬಂದಿದ್ದಾವೆ. ಸ್ವಲ್ಪ ಮಳೆ ಕೊರತೆ ಎದುರಿಸಿದ್ರು ಅವರು. ಮತ್ತೇನು ಸಿಂಪರಣೆ ಮಾಡ್ತಿದ್ದಾರೆ ರೈತರು? ಯಾವುದೇ ಸಿಂಪರಣೆ ಕೈಗೊಂಡಿಲ್ಲ ನೋಡ್ರಿ ನಮ್ಮಲ್ಲಿ, ಏನಿಲ್ಲ ಕೀಟಬಾಧೆ ರೋಗ ಏನಿಲ್ಲ. ಏನು ಒಮ್ಮಿಗ್ಲೇ ತೊಗರಿಗೆ ಮಾತ್ರ ಸಿಂಪರಣೆ ತಗೊಳ್ತಾರ ನಮ್ಮಲ್ಲಿ ಜನ. ತೊಗರಿಗೆ ಮೂರ್ ಔಷಧಿ ಸಿಂಪರಣೆ ತಗೊಳ್ತಾರ, ಇಲ್ದಿದ್ರೆ ಒಂದೊಂದ್ಸಲ ಸಿವಿಯರ್ ಇದ್ರೆ ನಾಲ್ಕು ಔಷಧಿಯಲ್ಲಿ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಭಾಗದಲ್ಲಿ ಬೆಳೆಗಳು ಚೆನ್ನಾಗಿದಾವೆ. ಈ ಸದ್ಯ ರೈತರು ಮಳೆಗಾಗಿ ಕಾಯ್ತಿದ್ದಾರೆ, ಮಳೆ ಬಂದ್ರೆ ಒಳ್ಳೆ ಬೆಳೆಗಳು ಬರ್ತವೆ. ಹೌದ್ರಿ, ಈ ನಮ್ಮ ಉಮ್ಲುಟಿ ಗ್ರಾಮ ಪಂಚಾಯತಿಯಲ್ಲಿ ಚೆನ್ನಾಗಿದೆ ಬೆಳೆ. ಸ್ವಲ್ಪ ಮಳೆ ಕೊರತೆ ಇದೆ ಈ ಕಡೆ ಗುಂಡಾ ಪಂಚಾಯತಿ ಆ ಕಡೆ ಎಲ್ಲ ಮಳೆ ಕೊರತೆ ಸ್ವಲ್ಪ ನಮಕಿನ ಜಾಸ್ತಿ ಇದೆ ಅಂತ ಕೇಳಿದೀನಿ ನಾನು. ಇದು ನಾವು ಸಿಂಧನೂರ್ನ ಈ ಕಡೆ ನಾವು ಪಶ್ಚಿಮ ಭಾಗದವ್ರು ಆಗ್ತವ್ರಿ. ಗುಂಡಾ ಅಂದ್ರೆ ಮಸ್ಕಿ ಭಾಗದಲ್ಲಿ ಬರುತ್ತೆ, ಮಸ್ಕಿ ತಾಲೂಕು ಅದೆಲ್ಲ ಮಸ್ಕಿ ತಾಲೂಕಿಗೆ ಬರ್ತೀರಿ ಗುಂಡಾ. ನಮ್ದು ಸಿಂಧನೂರ್ ತಾಲೂಕೆ. ಒಳ್ಳೇದು ಬಸನಗೌಡ್ರೆ, ಮಳೆ ಆಗ್ಲಿ ಅಂತೇಳಿ ನಾವೆಲ್ಲ ಆಶಿಸೋಣ. ಬೇಗ ಮಳೆ ಕಡಿಸ್ಲಿ. ಧನ್ಯವಾದ ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಾನವಿ ತಾಲೂಕಿನಲ್ಲಿ ಹೇಗೆ ಮಳೆಗಳಾಗಿದಾವೆ, ಜೊತೆಗೆ ಏನೆಲ್ಲ ರೈತರು ಕೆಲಸ ಮಾಡ್ತಾ ಇದಾರೆ, ಜೊತೆಗೆ ಬೆಳೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂತ ವಿಚಾರವನ್ನ ಪಂಪನಗೌಡರು, ಇವರು ಮಾನವಿ ತಾಲೂಕು ನಂದಿಹಾಳ ಗ್ರಾಮದ ರೈತರು, ಅಲ್ಲಿ ಒಟ್ಟಾರೆ ಸುತ್ತಮುತ್ತ ಹೇಗೆ ಬೆಳೆಗಳಿದಾವೆ ಅಂತಕ್ಕಂತ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದಾರೆ. ಪಂಪನಗೌಡರು ಹೇಳಿ, ನಿಮ್ಮ ಒಂದು ಊರ ಸುತ್ತಮುತ್ತ ಯಾವ್ಯಾವ ಹಳ್ಳಿಗಳು ಬರ್ತಾವಲ್ಲೆಲ್ಲ? ನಮ್ಮ ಊರ ಸುತ್ತಮುತ್ತ ಅಂದ್ರೆ ಸರ್ ನಂದಿಹಾಳು, ರಾಜಿಂಗಿ, ನಕಲಾಪುರ, ಎರಂದಡ್ಡಿ, ಕೊಟ್ನೇಕಲ್ಲು, ಭೋಗವತಿ. ಹೇಗೆ ರೈತರು ಬೆಳೆಗಳು ಏನೇನ್ ಬಿತ್ತನೆ ಆಗಿದಾವೆ, ಬೆಳೆಗಳು ಹೇಗಿದಾವೆ? ಬಿತ್ತನೆ ಎಲ್ಲ ಚೆನ್ನಾಗಿ ಆಗಿದ್ರೆ, ಹತ್ತಿ ಎಲ್ಲ ಇಟ್ಟಿದ್ದಾರೆ, ಹತ್ತಿ, ತೊಗರಿ, ಸೂರ್ಯಪಾನ ಹಾಕೋರು ಹಾಕಿದ್ದಾರೆ, ಕಡಿಮೆ ಹತ್ತಿ ಜಾಸ್ತಿ. ಹತ್ತಿನೇ ಒಣಬೇಸಲ್ಲೆಲ್ಲ ಹತ್ತಿ ಹಾಕಿದಾರ ರೈತರು? ಒಣ ಬೇಸಲ್ಲ ಹತ್ತಿ ಹಾಕಿದ್ದಾರೆ ಸರ್. ಕಳೆವೆಲ್ಲ ಆಗಿದೆ, ಮಳೆ ಚೆನ್ನಾಗಿದೆ. ಈಗೇನಂದ್ರೆ ಸದ್ಯಕ್ಕೆ ಕಳೆವ ಗಿಡ ಮಾಡಿದ್ದಾರೆ ಸರ್. ಈ ಸದ್ಯ ಮತ್ತೆ ಮಳೆ ಕಾಯ್ತಾ ಇದಾರೆ ಗೊಬ್ಬರ ಹಾಕಕ್ಕೆ. ಅಂದ್ರೆ ರೈತರು ಎಲ್ಲ ಭೂಮಿ ಸ್ವಚ್ಛ ಮಾಡ್ಕೊಂಡಿದ್ದಾರೆ ಈಗ? ಹಾ ಸರ್, ಆಲ್ರೆಡಿ ಸ್ವಚ್ಛ ಆಗಿದೆ ಸರ್. ನೀವು ಏನೇನ್ ಬೆಳೆಗಳನ್ನ ಹಾಕಿದಿರಿ? ನಾವ್ ಸರ್ ಹತ್ತಿ, ಸೂರ್ಯಪಾನ್ ಸರ್, ತೊಗರಿ ಹಾಕಿದ್ವಿ ಸರ್. ಹೇಗಿದಾವೆ ಸೂರ್ಯಪಾನ್ ಬೆಳೆಗಳು ಈ ಸಲ ಹಾಕಿದಲ್ಲೆಲ್ಲ? ಸರ್ ಸೂರ್ಯಪಾನ ಸ್ವಲ್ಪ ಲೇಟ್ ಆಗಿ ಇದಾಗಿತ್ತು, ಮೊದಲು ಬಿತ್ತಿರ ನಾಟ್ಲಲ್ಲ ರೀ. ಹಂಗಾಗಿ ಸ್ವಲ್ಪ ಸೂರ್ಯಪಾನ ಮಾಮೂಲಿ ಆಗಿದಾವ್ರಿ, ಅಂತ ಇಳುವರಿ ಬರಲ್ಲ ಸರ್. ಹೇಗೆ ಸೂರ್ಯಪಾನ ಏರಿಯಾ ಜಾಸ್ತಿ ಇದೆಯಾ ಭಾಗದಲ್ಲೆಲ್ಲ? ನಮ್ ಭಾಗದಲ್ಲಿ ಕಡಿಮೆ ಇದೆ ಸರ್, ಬಹಳಷ್ಟು ಇಲ್ಲ. ನಿಮ್ಮ ಮಾನವಿ ತಾಲೂಕಿನಲ್ಲಿ ಯಾವ್ದು ಬೆಳೆ ಜಾಸ್ತಿ ಹಾಕಿರೋದು ರೈತರೆಲ್ಲ ಒಣಬೇಸಾಯದಲ್ಲಿ? ಒಣಬೇಸಾಯದಲ್ಲಿ ಸರ್ ಹತ್ತಿ ಜಾಸ್ತಿ ಮಾಡಿದ್ದಾರೆ, ತೊಗರಿ ಮಾಡಿದ್ದಾರೆ ಸರ್. ಹತ್ತಿ ಮತ್ತು ತೊಗರಿ? ಹ್ಮ್ ಸರ್. ತೊಗರಿ ಹತ್ತಿ ಬೆಳೆಗಳು ಹೇಗಿದಾವೆ ಎಲ್ಲರದು? ತೊಗರಿ ಹತ್ತಿ ಸದ್ಯಕ್ಕಂತೂ ಚೆನ್ನಾಗಿದಾವ ಸರ್. ಮತ್ತೆ ಹತ್ತಿಗೆ ಸದ್ಯ ಮಳೆ ಬರ್ಬೇಕ್ರಿ, ಮಳೆ ಬಂದ್ರೆ ಈ ಬೆಳವಣಿಗೆ ಬೇಸತ್ರಿ, ಇಲ್ಲಾಂದ್ರೆ ಬೆಳವಣಿಗೆ ಕುಂಠಿತ ಆಗತ್ತೆ. ಹೌದ್ ಸರ್. ಏನು ಸಿಂಪರಣೆ ಚಾಲು ಮಾಡಿದಾರೆ ರೈತರು ಈಗ? ಒಂದಾಗಿದೆ ಸರ್ ಆಲ್ರೆಡಿ. ಏನ್ ಸಿಂಪರಣೆ ಮಾಡಿರ್ತಾವ ಹತ್ತಿ ಬೆಳೆಗೆ, ತೊಗರಿ ಬೆಳೆಗೆ ಸಿಂಪರಣೆ ಆಯ್ತಾ? ಹತ್ತಿಗಂತೂ ಮಾಡಿದೀವಿ ಸರ್, ತೊಗರಿಗೆ ಇನ್ನೂ ಮಾಡಿಲ್ಲ ಸರ್. ಮಾಡಿಲ್ಲ. ಹತ್ತಿಗೆ ಮೊನೋ ಮತ್ತು ಅಸಟಪ್ ಅಂತೇಳಿ ಬರುತ್ತೆ, ಎರಡು ಸಿಂಪರಣೆ ಮಾಡಿದಾರೆ ಮೊದ್ಲೇ ಸಾರಿ. ಅಂದ್ರೆ ಏನು ರಸ ಇರತಕ್ಕಂತ ಕೀಟಗಳದಾವ? ಹ್ಮ್ ಸರ್, ರಸ ಇರವು, ಸಣ್ಣ ನುಸಿಬ ದಾಮೆ ಬರುತ್ತೆ ಸರ್. ಆ ಟೈಪ್ ಅವು ಸ್ವಲ್ಪ ಗಿಡ ಬೆಳವಣಿಗೆ ಕುಂಠಿತ ಅಂತೇಳಿ ಸಿಂಪರಣೆ ಮಾಡಿದ್ವಿ ಸರ್. ಈಗ ನೀರಾವರಿ ಭಾಗದಲ್ಲಿ ರೈತರು ಏನ್ ಮಾಡ್ತಾ ಇದಾರೆ, ನೀರಾವರಿ ಅವರು ಏನ್ ಹಾಕಿದ್ದಾರೆ? ನೀರಾವರಿ ಸರ್ ಅಳಸಲ್ಲ ಸರ್, ನಮ್ಗಿಂತ ನೀರಾವರಿ ಬರಲ್ರಿ. ಕೆನಾಲ್ ನೀರಾವರಿ ಅವರು ಭತ್ತ ಬಿತ್ತನೆ ಆಯ್ತಾ, ನಾಟಿ ಮಾಡಿದಾರೆ ಭತ್ತ ಎಲ್ಲ? ಕೆನಾಲ್ ಕೆಲವು ಜನ ಮಾಡಿದ್ದಾರೆ, ಇನ್ನು ಮಾಡ್ತಾ ಇದಾರೆ ಸರ್. ಹ್ಮ್ ಸರ್, ನಮ್ಮಲ್ಲಿ ಹಳ್ಳ ಕೂಡ ಭತ್ತ ನಾಟಿ ಮಾಡ್ತಾ ಇದಾರೆ. ಈಗ ಭತ್ತ ಬಿತ್ತನೆ ಇಲ್ಲ, ಎಲ್ಲಾರು ನಾಟಿ ಮಾಡ್ತಾರೆ, ಸಸಿ ನಾಟಿ. ನಾಟಿ ಮಾಡ್ತಾ ಇದಾರೆ ಸರ್. ಬಿತ್ತನೆ ಭತ್ತ ನಿಮ್ ಭಾಗದಲ್ಲಿ ಏನು ಮಾಡೋದಿಲ್ವಾ ರೈತರು? ಸರ್ ಇಲ್ಲ ಸರ್, ಕೂರಿಗೆ ಬಿತ್ತನೆ ಯಾರು ಮಾಡ್ತಾ ಇಲ್ಲ. ಹ್ಮ್ ಸರ್, ಭತ್ತ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ. ಅದ್ರ ಬಗ್ಗೆ ರೈತರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತೀರಿ? ಇನ್ನು ತಿಳುವಳಿಕೆ ಇಲ್ಲ ಸರ್, ಅಷ್ಟು ತಿಳುವಳಿಕೆ ಇದ್ರು ಕೂಡ ಅದ್ರ ಬಗ್ಗೆ ಅನುಭವ. ಈಗ ಡೆಮೋ ಈಗ ರೈತರು ಸುತ್ತಮುತ್ತ ಮೊನ್ನೆ ಕೊಟ್ಟಿರಿ ಸರ್ ತಾವು, ಆತರ ಇಲ್ಲಿ ಯಾರು ಆಫೀಸರ್ ಕೊಡ್ತಾ ಇಲ್ಲ, ಅದ್ರ ಅನುಭವ ರೈತರಿಗೆ ಇಲ್ಲ. ಹಂಗಾಗಿ ಅದ್ರ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ. ಏನ್ ಅನಿಸುತ್ತೆ ಒಟ್ಟಾರೆ ಬೆಳೆಗಳು ಚೆನ್ನಾಗಿದಾವೆ, ಮಳೆ ಬೇಕಿ ಸದ್ಯ? ಸದ್ಯ ಸ್ವಲ್ಪ ಮಳೆ ಬಂದ್ರೆ ಚೆನ್ನಾಗಿರುತ್ತೆ, ಬೆಳೆ ಮತ್ತೆ ಇದಾಗಲ್ಲ ಸರ್, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್. ಒಳ್ಳೇದು, ಪಂಪನಗೌಡರೇ ಮಾಹಿತಿ ಹಂಚಿದ್ದಕ್ಕೆ ಧನ್ಯವಾದ ತಮಗೆ. ಓಕೆ, ಥ್ಯಾಂಕ್ ಯು ಸರ್. ಸಗಮಕುಂಟ, ಇದು ರಾಯಚೂರು ತಾಲೂಕಿನ ಹಳ್ಳಿ. ಸಗಮಕುಂಟ ಭಾಗದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಟ್ಟಾರೆ ಬೆಳೆಗಳು ಏನೇನು ರೈತರು ಹಾಕಿದ್ದಾರೆ, ಜೊತೆಗೆ ಬೆಳೆಗಳು ಯಾವ ರೀತಿ ಇದಾವೆ, ಏನು ಬೆಳೆಗಳಲ್ಲಿ ತೊಂದರೆಗಳಿರಬಹುದು, ಯಾವ ರೀತಿ ಆ ಭಾಗದಲ್ಲಿ ಬೆಳೆಗಳ ಪರಿಸ್ಥಿತಿ ಇದೆ ಅಂತಕ್ಕಂತ ವಿಚಾರವನ್ನ ಸಗಮಕುಂಟ ಗ್ರಾಮದ ರೈತರು ಯಲ್ಲಪ್ಪ ಅವರು ಹಂಚ್ಕೋತಾ ಇದಾರೆ. ಯಲ್ಲಪ್ಪ ಅವರು, ನಿಮ್ಮ ಭಾಗದಲ್ಲಿ ಹೇಗೆ ಬೆಳೆಗಳು ಬಿತ್ತನೆ ಅದು ಚೆನ್ನಾಗಿ ಆಗಿದಾವ, ಹೇಗಿದಾವ ಬೆಳೆಗಳು? ಬೆಳೆಗಳು ಚೆನ್ನಾಗಿದಾವ ಸರ್, ಮಳೆ ಸರಿಯಾಗಿ ಟೈಮ್ಗೆ ಮಳೆ ಆಗ್ತಾ ಇಲ್ಲ ಸರ್. ಏನು ಬೆಳೆಗಳು ಜಾಸ್ತಿ ಬಿತ್ತನೆ ಆಗಿದೆಯಲ್ಲ? ಈಗ ಇಲ್ಲಿ ಸರ್ ಕಾಟನ್ ಸೀಡ್ ಜಾಸ್ತಿ ಆಗ ಸರ್ ಹತ್ತಿ ಹತ್ತಿ ಕಮರ್ಷಿಯಲ್ ಆಗ ಸರ್ ಕಮರ್ಷಿಯಲ್ ಹತ್ತಿ ಮತ್ತು ಬೀಜನು ಹಾಕ್ತಿರ್ಬೇಕಲ್ಲ ಹತ್ತಿ ಹಾ ಸರ್ ಕಮರ್ಷಿಯಡ್ ಕಮರ್ಷಿಯಡ್ ಅಂತಾರೆ ಸರ್ ಅದು ಕಮರ್ಷಿಯಡ್ ಹತ್ತಿ ಹಾಕ್ತಾರ ಮತ್ತೆ ಅಲ್ಲಿ ತೊಗರಿ ಇದಾವ ಸರ್ ಔಡ್ಲನ್ನು ಇದಾವ ಸರ್ ಕಡಿಮೆ ಹತ್ತಿ ಜಾಸ್ತಿ ಆಗ್ತಾರ ಹತ್ತಿ ಅಂದ್ರೆ ಬಿಟಿ ಹತ್ತಿ ಹಾಕಿದಾರ ಅಥವಾ ಇದೇ ಬೀಜನ ಬಿಟಿ ಸರ್ ಬಿಟಿ ಬಿಟಿ ಬೀಜ ಹಾ ಬಿಟಿ ಬೀಜ ಸರ್ ಹೇಗೆ ತೊಗರಿ ಬೆಳೆ ಹೇಗೆ ಬೆಳವಣಿಗೆ ಚೆನ್ನಾಗಿ ಆಗಿದಾವ ಹತ್ತಿ ತೊಗರಿ ಎಲ್ಲ ಬೆಳವಣಿಗೆ ಆಗಿಲ್ಲ ಸರ್ ಸರಿಯಾಗಿ ಆಗಿಲ್ಲ ಸರ್ ಅದಕ್ಕೆ ಹತ್ತಿನೂ ಬೆಳವಣಿಗೆ ಆಗಿಲ್ಲ ಸರ್ ತೊಗರಿನು ಬೆಳವಣಿಗೆ ಆಗಿಲ್ಲ ಸರ್ ಯಾಕೆ ಮಳೆ ಕೊರತೆ ಆಯ್ತಾ ನಿಮ್ ಭಾಗದಲ್ಲೆಲ್ಲ ಮಳೆ ಕೊರತೆ ಜಾಸ್ತಿ ಆಗಿದೆ ಸರ್ ಯಾವ್ಯಾವ ಹಳ್ಳಿಗಳು ಬರ್ತಾವ ಸಗಮಕುಂಟ ಸುತ್ತಮುತ್ತ ಎಲ್ಲ ಸಗಮಕುಂಟ ಹಳ್ಳಿಯಲ್ಲಿ ಸುತ್ತಮುತ್ತ ಅಂದ್ರೆ ಸರ್ ಗಣಮೂರು ಮಾಡಂದೊಡ್ಡಿ ಮಾಡದೊಡ್ಡಿ ಒಡ್ಡೆಪಲ್ಲಿ ಇಬ್ರಾಂದೊಡ್ಡಿ ಕೊತ್ತಕುಂದ ರಾಮ್ಪುರು ಗಣಮೂರು ಶಾಕೋದಿ ಎಲ್ಲ ಸುತ್ತಮುತ್ತ ಹಳ್ಳಿ ಬರ್ತಾವ ಸರ್ ಹೇಗೆ ಮಳೆ ಕೆರೆ ತುಂಬುವಾಗ ಮಳೆಗಳು ನೀರ್ ಹರಿಯುವಂತ ಮಳೆ ಆಗಿಲ್ಲ ನಿಮ್ಮಲ್ಲಿ ಆಗಿಲ್ಲ ಸರ್ ಹನಿ ಹನಿ ಹನಿ ಆಗಿಲ್ಲ ಸರ್ ಅಷ್ಟೇ ಬಾವಿಗೆ ಅಥವಾ ಬೋರ್ವೆಲ್ ಗಳು ನೀರು ಜಾಸ್ತಿ ಬಂದಿಲ್ಲ ಏನು ಬಂದಿಲ್ಲ ಸರ್ ಮಳೆಗಾಲ ಬಹಳ ಕಡಿಮೆ ಆಗಿದೆ ಸರ್ ಬಹಳ ಕಡಿಮೆ ಆಗಿದೆ ಹೋದ ವರ್ಷ ಇದೇ ಟೈಮ್ನಲ್ಲಿ ಮಳೆ ಚಾಲೆ ಚಾಲಿತ್ತು ಸರ್ 15-16 ದಿವಸ ಕಂಟಿನ್ಯೂ ಆಗಿತ್ತು ಎಲ್ಲ ಕೆರೆ ಬಾವಿ ಎಲ್ಲ ತುಂಬಿದ್ರು ಅತಿವೃಷ್ಟಿ ಆಗಿತ್ತು ಅತಿ ಮಳೆ ಆಗಿತ್ತು ಹೋದ ವರ್ಷ ಎಲ್ಲ ಹೌದು ಸರ್ ಈ ವರ್ಷ ಇನ್ನೂ ಆದ್ರೂ ಆಗಿಲ್ಲ ಸರ್ ಮಳೆ ಬಹಳ ಕಷ್ಟ ಆಗ ಸರ್ ಹೇಗೆ ನೀರಾವರಿಯಲ್ಲಿ ಏನ್ ಹಾಕಿದಾರೆ ರೈತರೆಲ್ಲ ನೀರಾವರಿಯಲ್ಲಿ ನೀರಾವರಿ ಏನಿಲ್ಲ ಸರ್ ಸ್ವಂತ ಬೋರ್ವೆಲ್ ಸ್ವಯಂ ಬೋರ್ವೆಲ್ ನಾವು ಸರ್ ಅದೇ ಬೋರ್ವೆಲ್ ಕಡೆಯಿಂದ ನೀರ್ ಕಟ್ಟಿಗಂತಾರೆ ಸರ್ ಇದ್ದವರು ಇಲ್ಲದವರು ಬೆಳೆ ಆರಿ ಆರಿ ನೀರಾವರಿ ಆಗ ಸರ್ ಅದು ಕರೆಂಟ್ ಪ್ರಾಬ್ಲಮ್ ಕಷ್ಟ ಅದು ಸರ್ ಕರೆಂಟ್ ಇಲ್ಲ ಜೊತೆಗೆ ಈಗ ನೀರಾವರಿಯಲ್ಲಿ 8 ತಾಸು ಕೊಡ್ತಾರ ಸರ್ 12 ತಾಸು ಕೊಡ್ತಾನ ಒಂದೊಂದು ಬಾರಿ 8 ತಾಸು ಹೋಯ್ತಪ್ಪ ಅಂದ್ರೆ ಆ ಕಡೆ ಶಿವಣ್ಣ 2-3 ದಿವಸ ಅಂದ್ರೆ ಪ್ರತಿ ದಿವಸ 8 ತಾಸು ಕೊಡ್ತಾರ 8 ತಾಸು ಬರ್ತದ ಸರ್ ಅಂದ್ರೆ ರಾತ್ರಿ ಇರ್ತದ ಅಥವಾ ಹಗಲಿ ಕೊಡ್ತಾರ ಬೆಳಗ್ಗೆ ಕೊಡ್ತಾನ ಸರ್ ಅವ್ರ ಮನುಷ್ಯ ಬಂದಂಗ ಕರೆಂಟ್ ಕೊಡ್ತಾರ ಸರ್ ಈ ವರ್ಷ ಅಂದ್ರೆ ಫಿಕ್ಸ್ ಟೈಮ್ ಏನಿಲ್ಲ ಇದೇ ಟೈಮ್ ದಲ್ಲಿ ಅಂತೇಳಿ ಫಿಕ್ಸ್ ಟೈಮ್ ಏನಿಲ್ಲ ಸರ್ ಒಂದೊಂದು ಸಬ್ ಸ್ಟೇಷನ್ ಒಂದೊಂದು ಟೈಮ್ ಆಗ್ತಾರ ಆದ್ರೆ ಯಾವಾಗ ತೆಗಿತಾರ ಯಾವಾಗ ಬಿಡ್ತಾರ ಗೊತ್ತಾಗಲ್ಲ ಸರ್ ಬೆಳವಣಿಗೆ ಯೀಲ್ಡಿಂಗ್ ಜಾಸ್ತಿ ಬರೋದಕ್ಕೆ ಕಷ್ಟ ಸರ್ ಗ್ರೋತಿಂಗ್ ಇಲ್ಲ ಬೆಳವಣಿಗೆ ಇಲ್ಲ ಸರ್ ಬೆಳವಣಿಗೆ ಅಂದ್ರೆ ನಿಮ್ಮ ಕಡೆ ಎಲ್ಲ ಉಸುಕು ಭೂಮಿ ಜಾಸ್ತಿ ಉಸುಕು ಭೂಮಿ ಜಾಸ್ತಿ ಸರ್ ಮತ್ತೆ ಯಾವ ಸರ್ ಅದೇ ಮಳೆ ಎಷ್ಟಾದ್ರೂ ಕಡಿಮೆ ಅದಕ್ಕೆ ಕಡಿಮೆ ಸರ್ ಕಡಿಮೆ ನೀರ್ ಹರಿಬೇಕು ಸರ್ ನೀರ್ ಹರಿದ್ರೆ ನೀರು ಸರ್ ಈಗ ರೈತರು ಏನ್ ಮಾಡಬೇಕು ಒಂದು ವಾರದಲ್ಲಿ ಅಂದ್ರೆ ನೀರು ಬರ್ಲೇಬೇಕು ಸರ್ ಮಳೆ ಬಂದ್ರು ಸ್ವಲ್ಪ ಅನುಕೂಲ ಆಗ್ತದೆ ಸರ್ ರೈತರು ಏನ್ ಕೆಲಸ ಮಾಡ್ತಾರೆ ಈಗ ರೈತರು ಸರ್ ಏನಿಲ್ಲ ಇದು ಎಲ್ಲ ವ್ಯವಸಾಯಕ್ಕೆ ಹೋಗಿ ಕಳೆ ಗೊಬ್ಬರ ಇಡೋದು ಎಣ್ಣೆ ಹೊಡೆಯೋದು ನಾವು ಉದ್ಯೋಗ ಖಾತ್ರಿ ಕೆಲಸ ಇತ್ತಂದ್ರೆ ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಹೋಗೋದು ಇಲ್ಲಪ್ಪ ಅಂದ್ರೆ ಕೂಲಿ ಕೆಲಸ ರೈತರು ಸಿಮೆಂಟ್ ಕೆಲ್ಸಕ್ಕೆ ಹೋಗೋದು ಸರ್ ಉದ್ಯೋಗ ಖಾತ್ರಿ ಕೆಲಸಗಳು ಚಾಲು ಆಗಿದಾವ ಮೊನ್ನೆ ಚಾಲು ಆಗಿತ್ತು ಸರ್ ಮತ್ತೆ ಈಗ ಅದನ್ನು ಇಲ್ಲ ಸರ್ ಅಂದ್ರೆ ಇನ್ನು ಮಳೆ ಕೊರತೆ ಇದೆ ಮುಂಗಾರು ಜಾಸ್ತಿ ಬೆಳೆಗಳನ್ನ ಬೆಳೆದು ನಿಮ್ದು ಇದೆ ಮುಂಗಾರಿನಲ್ಲಿ ಜಾಸ್ತಿ ಬೆಳೆಗಳು ಹಿಂಗಾರಲ್ಲಂತೂ ಏನು ಹಾಕೋದಿಲ್ಲ ಏನಿಲ್ಲ ಸರ್ ಬಾವಿ ತುಂಬ್ಯಾವ ಅಂದ್ರೆ ಹಿಂಗಾರಲ್ಲಿ ಆತ ಸರ್ ಈ ಮುಂಗಾರೇ ಮೇನ್ ಸರ್ ಎಲ್ಲಾರಿಗೆ ರೈತರಿಗೆ ನಮ್ಗೆಲ್ಲ ಮುಂಗಾರಿ ಬೆಳೆ ಬೇಸ್ ಬಂತಂದ್ರೆ ಚೆನ್ನಾಗಿರುತ್ತೆ ಸರ್ ಬಾವಿ ಬೋರ್ ಇದ್ದವರಿಗೆ ಅವ್ರಿಗೆ ಹಿಂಗಾರಿ ಚೆನ್ನಾಗಿದೆ ಸರ್ ಅದ ಕರೆಂಟ್ ಇರ್ಬೇಕು ಸರ್ ಸ್ವಲ್ಪ ಮಳೆಗಾಲ ಜಾಸ್ತಿ ಆಯ್ತು ಅಂದ್ರೆ ಹಿಂಗಾರಿ ಬೆಳೆನು ತಗೊಂತಾರ ಸರ್ ಬಾವಿ ಇದ್ದವರು ಎರಡನೇ ಬೆಳೆ ತಗೋತಾರೆ ಎರಡನೇ ಬೆಳೆನು ತಗೊಂತಾರ ಸರ್ ಬಾವಿಗಳು ಬೋರು ಇದ್ದಲ್ಲಿ ರಿಕವರ್ ಆತಾವಲ್ ಸರ್ ಮಳೆ ಜಾಸ್ತಿ ಆದ್ರೆ ರಿಕವರ್ ಆತಾವ ಸರ್ ಅವಾಗ ಅನುಕೂಲ ಆತದ ಈಗ ಅಂದ್ರೆ ಬಹಳಷ್ಟು ನಷ್ಟದಲ್ಲಿದ್ದಾರೆ ಸರ್ ರೈತರು ಏನು ಬೆಳೆಗಳಲ್ಲಿ ಇದ್ದಂತ ಬೆಳೆಗಳಲ್ಲಿ ಏನಾದ್ರೂ ಹುಳದ ಕಾಟ ರೋಗದ ಕಾಟ ಏನಾದ್ರು ಇದೆಯಾ ಉಳಿದ ಕಾಟ ಏನಿಲ್ಲ ಸರ್ ಅದು ಏನಾದಪ್ಪ ಅಂದ್ರೆ ಕಾಟನ್ ಹತ್ತಿನಲ್ಲಿ ಸರ್ ಅದು ಕೆಂಪ್ ರೋಗ ಬರಕತ್ತೆ ಸರ್ ಎಲೆ ಕೆಂಪಾಗ್ತಾ ಇದೆಯಾ ಎಲೆ ಕೆಂಪಾಗ್ತದೆ ಸರ್ ಅದು ಬಾವಿಷ್ಟು ಏನು ಕಾರ್ಬೆಟ್ ಸಿಎಂ ಮ್ಯಾಂಗೋ ಜಬ್ಬು ಹೊಡೆದ್ರು ಅದು ಕ್ಲಿಯರ್ ಆಗ್ತಾ ಇಲ್ಲ ಅದು ಕೊರತೆ ಆಗ್ತಾರ ಏನಿಲ್ಲ ಸರ್ ನೀರಿನ ಕರೆನಿಂದನೇ ಕೊರತೆ ಸರ್ ನೀರು ಕರೆಕ್ಟ್ ಆಗಿ ಮಳೆಗಾಲ ಚೆನ್ನಾಗಾಯ್ತಪ್ಪ ಅಂದ್ರೆ ಅದನ್ನು ವೈರಸ್ ಬರೋದಿಲ್ಲ ಬರೋದಿಲ್ಲ ಅದು ಭೂಮಿ ಉಷ್ಣಾಂಶ ಜಾಸ್ತಿ ಆದಾಗನು ಆ ತರನು ಆಗ್ತದ ಸರ್ ಎಲ್ಲ ಊರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಜಾಸ್ತಿ ಇದೆ ಸೀಡ್ಸ್ ಏನಿಲ್ಲ ಸರ್ ಇಲ್ಲಿ ಬೋರ್ವೆಲ್ ಇದ್ದವರು ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ರೆ ಸರ್ ಒಂದ್ ಎಕರೆ ಮನೆ ಮನೆಗೆ ಸೀಡ್ಸ್ ಆವ್ ಸರ್ ಇಲ್ಲಿ ಜಮೀನು ಯಾರು ದೊಡ್ಡ ರೈತರೇನಿಲ್ಲ ಸರ್ ಒಂದ್ 5 ಎಕರೆ 3 ಎಕರೆ ಅದರಲ್ಲಿ ಉಪಜೀವನ ಮಾಡ್ಕೊಂತಾರೆ ಸರ್ ಒಳ್ಳೇದು ಎಲ್ಲಪ್ಪ ನೀವ್ ಅಂದಂಗೆ ಭಾಗದಲ್ಲಿ ಮಳೆ ಕೊರತೆ ಇದೆ ಮಳೆ ಚೆನ್ನಾಗಾದ್ರೆ ಬೆಳೆಗಳು ಬೆಳವಣಿಗೆ ಅಷ್ಟಾಗಿಲ್ಲ ಒಳ್ಳೆ ರೀತಿಯಿಂದ ಮಳೆ ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಬರಬಹುದು ಅಂತಿರ್ತಾವು ಸರ್ ಒಳ್ಳೇದು ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ನಿಮ್ಗೆ ನಮಸ್ಕಾರ ಸರ್ ದೇವದುರ್ಗ ತಾಲೂಕು ಅಲ್ಕೋಡ ಮತ್ತು ಎಜಿ ಕಾಲನಿ ಭಾಗದಲ್ಲಿ ಯಾವ ರೀತಿ ಮಳೆ ಆಗಿದೆ, ಜೊತೆಗೆ ರೈತರ ಬೆಳೆಗಳು ಹೇಗಿದಾವೆ ಅಂತಕ್ಕಂತ ವಿಚಾರವನ್ನ ಧರ್ಮಣ್ಣ ಇವರು ಎಜಿ ಕಾಲನಿಯಲ್ಲಿ ರೈತರು ವಿಚಾರ ಹಂಚ್ಕೋತಾ ಇದಾರೆ. ನಿಮ್ಮ ಭಾಗದಲ್ಲಿ ಮಳೆ ಅದು ಹೇಗಾಗಿದೆ? ಅಲ್ಲ ಮಳೆ ಸರ್, ದೊಡ್ಡ ಮಳೆ ಆಗಿಲ್ಲ ಸರ್ ಇಲ್ಲಿ, ಅಂದ್ರೆ ತೂಪ್ರಿ ಮಳೆ ಅಂದ್ರೆ ಅಂತ ನೀರ್ ಅರಿಯುವಂತ ಮಳೆ ಇಲ್ಲ. ಇಲ್ಲ ಸರ್. ಏನು ಬೆಳೆ ಜಾಸ್ತಿ ರೈತರು ಏನ್ ಬೆಳೆ ಹಾಕಿದ್ದಾರೆ ಜಾಸ್ತಿ? ಎಲ್ಲ ಸರ್ ಹತ್ತಿ ಇದೆ, ಸಜ್ಜೆ ಇದೆ, ತೊಗರಿ ಇದೆ, ಭತ್ತ ಹಚ್ಚಾಕತ್ತಾರ ಸರ್. ಈಗ ಹೇಗೆ ಹತ್ತಿ ತೊಗರಿ ಸಜ್ಜೆ ಬೆಳೆಗಳು ಹೇಗಿದಾವೆ? ಬಾಡಕತ್ತ ಸರ್, ಏನ್ ಮಾಡೋದು, ಮಳೆ ಇಲ್ಲ. ಮಳೆ ಇಲ್ಲ? ಹಾ ಸರ್, ಬೋರಲ್ಲಿ ಇದ್ದವ್ರು ಚೆನ್ನಾಗಿದೆ ಸರ್. ಬೋರಲ್ ಇಲ್ಲರು ಎಲ್ಲ ಬಾಡಕತ್ತೆ ಸರ್. ಮಳೆ ಈಗ ಹೋದ ವಾರ ಮಳೆ ಅದು ಆಯ್ತು, ನಿಮ್ ಭಾಗದಲ್ಲಿ ಮಳೆ ಆಗ್ಲಿಲ್ಲ ಅವಾಗ? ಆಗ್ಲಿಲ್ಲ ಸರ್, ನಾಲ್ಕನೆ ಬಂತು ಹೋಯ್ತು ಸರ್. ಈ ಸದ್ಯ ಮಳೆ ಬೇಕು. ಹೌದು ಸರ್, ಮಳೆ ಬೇಕು ಸರ್, ಎಲ್ಲಾರು ಪಡ್ಕೊಂಡ್ಬೇಕಾತಾರೆ. ಏನು ಕೀಟ ರೋಗ ಬಾಧೆ ಏನಾದ್ರು ಸಮಸ್ಯೆ ಇದೆಯಾ ಬೆಳೆಗಳಲ್ಲಿ? ಬೆಳೆ ಚೆನ್ನಾಗಿ ಬಂದಿದೆ ಸರ್, ಅಂದ್ರೆ ಮಳೆ ಇದ್ರೇನೆ ಸರ್ ಎಲ್ಲ ರೋಗ ಆಗಿಲ್ಲ, ಕಂಟ್ರೋಲ್ ಆಗೋದು, ಚೆನ್ನಾಗ ಗಿಡ ಬರೋದು. ಹ್ಮ್, ಮಳೆ ಬೇಕಿ ಸದ್ಯ ಅಂದಂಗ? ಹ್ಮ್ ಸರ್, ಮಳೆ ಬೇಕು ಸರ್, ಮಳೆಗೆಲ್ಲ ಜನರ ಕೈ ಮುಗಿಸ್ಕತ್ತಾರ ಸರ್, ದೇವ್ರಿಗೆ ಮಳೆನೇ ಆಗೋದು ಸರ್. ಹ್ಮ್, ನೀರಾವರಿ ಭಾಗದಲ್ಲಿ ಕೆನಾಲ್ ನೀರು ಬಂದಿದೆ ನಿಮ್ ಭಾಗದಲ್ಲೆಲ್ಲ? ಸರ್ ನಮ್ ಭಾಗ ಆಗಿಲ್ಲ ಸರ್, ಬೇರೆ ಕಡೆ ಇದೆ. ಕೆನಾಲ್ ನೀರು ನಿಮ್ ಭಾಗದಲ್ಲಿ ಬರೋದಿಲ್ಲ? ಬರೋದಿಲ್ಲ ಸರ್, ಅವ್ರ ಭೂಮಿ ಇದೆ ಸರ್ ಜಾಸ್ತಿ. ಯಾವ್ಯಾವ ಊರುಗಳು ಬರ್ತಾರೆ ಸುತ್ತಮುತ್ತ ನಿಮ್ಮಲ್ಲಿ? ಸುತ್ತಮುತ್ತ ಎಜಿ ಕಾಲೋನಿ ಬರುತ್ತೆ ಸರ್, ಹಾಲ್ಕೋಡ ಬರುತ್ತೆ ಸರ್, ಉಲಗ್ ಬಂಡೆ ಬರುತ್ತೆ ಸರ್, ಕೇದೇಗೇರ ಮತ್ತೆ ಉಲಗ್ ಬಂಡೆ ತಾಂಡ ಅಂತ ಬರುತ್ತೆ ಸರ್, ದಾಮಲಾನಾಗ್ ತಾಂಡ ಅಂತ ಬರುತ್ತೆ ಸರ್. ಅಂದ್ರೆ ಎಲ್ಲಾ ಭಾಗದಲ್ಲಿ ಮಳೆ ಆಗಿಲ್ಲ ಅಥವಾ ನಿಮ್ ಭಾಗದಲ್ಲಿ ಅಷ್ಟೇ ಇಲ್ಲ ಅಲ್ಲಿ? ಇದು ಸರ್ ಮಳೆ ಆಗಿದ್ದು ಸರ್, ಕೊದ್ದೊಡ್ಡಿ ಆಚೆಗೆ. ಹ್ಮ್, ದೇವರ ತಾಲೂಕದಾಗ ಕೊದ್ದೊಡ್ಡಿ ಅಂದ್ರೆ ಮಳೆ ಇದೆ ಸರ್ ಅಲ್ಲಿ. ಅಲ್ಲಿ ಮಳೆ ಆಗಿದೆ? ಆ ಕಡೆ ಮಳೆ ಆಗಿದೆ ಸರ್ ಚೆನ್ನಾಗಿ. ಈ ಕಡೆ ಮಳೆನೇ ಇಲ್ಲ ಸರ್, ಸುತ್ತ ಅಂದ್ರೆ ಬೋನ್ಗೊಂಡು ಮಾಲಾಪುರ ಅರಕೆರ. ಹ್ಮ್, ಅಂದ್ರೆ ಬೆಳೆ ಚೆನ್ನಾಗಿದಾವೆ, ಸದ್ಯ ಮಳೆ ಬೇಕು. ಮಳೆ ಬೇಕು ಸರ್, ಮಳೆ ಇದ್ರೇನೆ ಸರ್. ಒಳ್ಳೇದು, ಧರ್ಮಣ್ಣ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ತಮಗೆ. ಮಸ್ಕಿ ತಾಲೂಕಿನಲ್ಲಿ ಮಳೆ ಹೇಗಾಗಿದೆ, ರೈತರು ಏನೆಲ್ಲ ಬಿತ್ತನೆ ಆಗಿದಾವೆ, ಬಿತ್ತನೆ ಮಾಡಿದಂತ ಬೆಳೆಗಳು ಹೇಗಿದಾವೆ ಅಂತಕ್ಕಂತ ವಿಚಾರವನ್ನ ಮಸ್ಕಿ ತಾಲೂಕಿನ ಪ್ರಗತಿಪರ ರೈತರು ಮಹಂತೇಶ್ ಅವರು ವಿಚಾರ ಹಂಚ್ಕೋತಾ ಇದ್ದಾರೆ. ಮಹಂತೇಶ್ ಅವರೇ, ನಿಮ್ಮ ಊರು ಸುತ್ತಮುತ್ತ ಯಾವ್ಯಾವ ಬರ್ತವೆ, ನಿಮ್ಮ ಊರಲ್ಲಿ ಬೆಳೆಗಳು ಏನ್ ಬಿತ್ತನೆ ಆಗಿದಾವೆ, ಹೇಗೆ ಬೆಳೆಗಳಿದಾವೆ ಅಂತ? ಮಸ್ಕಿ ಸುತ್ತಮುತ್ತ ಅಂತ ಈ ಕಡೆ ಕುಡದೂರು, ಸುತ್ತನೂರು, ಸಂಕಷ್ಟ ಡಿಸಂತೆ, ಕೆಲವರು ಕಡೆ ಮೆಡಿಕ್ನಾಡು, ಕಡೆ ನೀರಾವರಿ ಭಾಗದ ಕಡೆ ನೆಲ್ಲು ಹತ್ತೋದೆಲ್ಲ ನಡೆದೈತೆ ಸರ್. ಈಗಾಗಲೇ ರಸಿ ಮಾಡಿ ಹಾಕಿ ನೆಲ್ಲು ಇದು ಹತ್ತಕತ್ತಾರೆ ಸರ್, ಯಾಕಂದ್ರೆ ಕೆನಾಲ್ ನೀರು ಬಂದಿರೋದ್ರಿಂದ ಈಗ ಅನುಕೂಲ ಇದ್ದವರೆಲ್ಲ ಹಚ್ಚಿ ಒಣ್ಣೆ ಗೊಬ್ಬರ ಉಗ್ಗಕತ್ತಾರೆ ಸರ್. ಸ್ವಲ್ಪ ಲೇಬರ್ ಸಮಸ್ಯೆ ಇರೋರ್ ಕಡೆಯಿಂದ ಏನಾಗ್ತಾರೆ, ಇನ್ನು ಹತ್ತೋದ್ರಾಗ ಇದ್ದಾರೆ ಸರ್, ಸಸಿ ಮಡಿಲಿಂದ ಕಿತ್ತಾಗಿನೂ ನಡೆಯುತ್ತೆ ಸರ್. ಆಮೇಲೆ ಒಣ ಬೇಸಾಯ ಕಡೆ ಅಂದ್ರೆ ಸರ್, ಈ ಕಡೆ ಮುದ್ಗಲ್ ರೋಡಿಗೆ ಆಯ್ತು, ನೆಕ್ಸ್ಟ್ ಲಿಂಗ್ಸೂರ್ ರೋಡಿಗೆ ಆಯ್ತು, ಕೌಸಲ್ ರೋಡಿಗೆ ಆಯ್ತು ಅಂದ್ರೆ ಸರ್, ಆಗಲಿ ಈಗಾಗಲೇ ಮುಂಗಾರು ಬೆಳೆ ಆಗಿ ತೊಗರಿ ಬಿತ್ತನೆ ಮಾಡ್ಯಾರ ಸರ್. ನಂತರ ಸೂರ್ಯಪಾನವನ್ನು ಬಿತ್ತನೆ ಮಾಡ್ಯಾರ ಸರ್. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸಜ್ಜಿನ ಹಾಕೊಂಡ್ರ ಸರ್. ನಂತರ ಬೆಳೆ ಆಗಿ ಕೆಲವೊಬ್ರು ತೊಗರಿ ಸೂರ್ಯಪಾನ ಮಾಡ್ಯಾರ ಸರ್. ಅನುಕೂಲ ಇಲ್ಲಾರ್ದವ್ರು ತೊಗರಿ ತುಂಬುಂಟೆ ಸಲಿಗೆ ಬಿಟ್ಕೊಂಡ್ರ ಸರ್. ಆಮೇಲೆ ಸ್ವಲ್ಪ ರೈತರು ಏನಾದ್ರು ಅವ್ರಿಗೆ ದನ ಕರೆದವ್ರು ಏನ್ ಮಾಡ್ಕೊಂಡಾರ ಸರ್, ಸಜ್ಜಿ ಬಿತ್ಕೊಂಡ್ ಮಾಡ್ಕೊಂಡ ಸರ್. ಈಗಾಗಲೇ ಸರ, ಈಗ ಮಳೆ ಬಂದು ದಿವಸ ಕಡಿಮೆ ನಿಂತೈತೆ ಸರ್. ಮಳೆ ಎಲ್ಲರ ಏಕ್ದಮ್ ಬೇಕಾಗಿತ್ತು ಸರ್. ಈಗ ಮಳೆ ಸರ್, ಈಗ ಅಷ್ಟೇ ಮಳೆ ಏನ್ ಸಲುವಾಗಿತ್ತು ನೋಡ್ರಿ ಸರ್. ಈಗ ಬಿತ್ತನೆ ಮಾಡೋದೆಲ್ಲವೂ ಸ್ವಲ್ಪ ಕುಂದಿರದಂಗ ಹಾಕತ್ತೋ ಸರ್, ಮಾಡಿದಂಗ ಸರ್. ಇಲ್ಲಿ ತನ ಬೆಳವಣಿಗೆ ಅದು ಹೇಗಿದೆ, ಬೆಳೆ ಚೆನ್ನಾಗಿ ಬೆಳೆದಿದಾವ? ಬೆಳೆ ಕೂಡ ಬರಕತ್ತ ಸರ್. ಈಗ ಕೆಲವೊಂದ್ ಭಾಗದ ಕಡೆ ಸರ್ ತೊಗರಿಗೆ ಹುಳ ಕಾಣಕತ್ತಾವ ಅಂತಂದ್ರ ಸರ್, ಅದು ಮಳಿ ಅಷ್ಟೊಂದು ಇಲ್ಲಾರ್ದ ಯಾರು ಎಣ್ಣೆ ಹೊಡೆಯೋದು ಹಂಗಿನ ಮುಂದುವರಿಸ್ಕತ್ತ ಸರ್. ಅವ್ರೆಲ್ಲರೂ ಈಗ ತೊಗರಿಗೆ ಗೊಬ್ಬರ ಕೊಡ್ಬೇಕು ಅಂತಂದ್ ಹೊಲ ಎಲ್ಲ ರೆಡಿ ಮಾಡ್ಕೊಂಡ್ ತಿಂತಾರ ಸರ್. ಏನೋ ಒಂದು 10 ರಿಂದ 15 ದಿವಸ ಬಿಡು ಸಿಕ್ತಿ ಸರ್ ಮಳೆಯಿಂದ. ಅದಕ್ಕೆಲ್ಲರೂ ಸ್ವಲ್ಪ ಕುಂಟೆ ಹಾಕಿ ಕಸಗೆ ಸತಕ್ಷಂಡು ಎಲ್ಲ ರೆಡಿ ಮಾಡಿರ್ತಾರ. ಈಗ ಮಳಿ ಬರೋದೊಂದೇ ನಿಂತಾರ ನೋಡ್ರಿ ಸರ್. ಈಗ ಮಳಿ ಬಂತು ಅಂತಂದ್ರೆ ಗೊಬ್ಬರ ಕೊಟ್ಟು ಸ್ವಲ್ಪ ಎಲ್ಲರಿಗೂ ಖುಷಿ ಖುಷಿಯಾಗಿ ಕಾಣ್ತಾರ ಸರ್. ಅದ ಒಂದು ಮಳಿ ಮಳಿ ರಾಯಂಗಿಂದ ನಡೆಸ್ತಾನ ಸಾಧನ ಮೇಲೆ ನಿಂತೈತೆ ನೋಡ್ರಿ ಸರ್. ಮಸ್ಕಿ ತಾಲೂಕಿನಲ್ಲಿ 100ಕ್ಕೆ ಎಷ್ಟು ಭಾಗ ಪ್ರತಿಶತ ನೀರಾವರಿ ಆಗತ್ತೆ, ಒಣಬೇಸಾಯ ಎಷ್ಟು ಪ್ರತಿಶತ ಏನ್ ಅಂತಿರ್ತಾವ? ಸರ್ ಈಗ ನೀರಾವರಿ ಅಂದ್ರೆ ಸರ್, ಈಗ ಮಸ್ಕಿ ತಳಭಾಗದಾಗ ಏನ್ ಬರ್ತೈತೆ ಸರ್, ಗುಡದೂರ್ಲಿಂದ ಆಯ್ತು, ಈ ಕಡೆ ಸುಂದೂರ್ ಆಯ್ತು, ನೆಕ್ಸ್ಟ್ ಈಗ ಶಂಕರ್ನಾಗ್ ಕ್ಯಾಂಪ್ ಹಂಗ ಕೌತಾಳ ಸೈಡ್ ಹಾಲಪುರ ಎಲ್ಲ ಬರ್ತಾವ್ ಸರ್. ಅವ್ರಕ್ಕೆಲ್ಲದ್ರು ನೀರಾವರಿ ಸೌಕರ್ಯ ಇತ್ತು ಸರ್. ಎಲ್ಲಾರು ಈಗ ಈ ಕಡೆ ಎಲ್ಲಾರು ಭತ್ತನೆ ಬಿತ್ತನೆ ಮಾಡ್ಯಾರ ಸರ. ಈಗ ಕಾಣಿಸ್ತಾ ಇರೋದು ಕೆಲವೊಬ್ಬರು ರೈತರು ಏನಂತ ವಿಚಾರ ಮಾಡಕತ್ತಾರ ಅಂದ್ರ ಸರ, ಭತ್ತ ಬಿತ್ತನೆ ಮಾಡೋದ್ರಿಂದ ಇಳುವರಿ ಕಡಿಮೆ ಆಗಕತ್ತೈತಿ, ಆಮೇಲೆ ನಮಗ್ ತಕ್ಕಂತ ರೇಟು ಇಲ್ಲ, ಹಂಗಾಗಿ ಬರೀ ಭತ್ತನೆ ಹ್ಯಾಕ್ ಮಾಡ್ಬೇಕು, ಹೊಲನು ಹಾಳ ಮಾಡ್ಕೊಂಡ್ ಕೆಲವೊಬ್ರು ಕಬ್ಬು ಬೆಳೆಯಕ ವಿಚಾರ ಮಾಡಕತ್ತಾರ ಸರ್. ಈಗ ಕಬ್ಬು ಕಬ್ಬು ಸರ, ಇಲ್ಲಿ ದಡಸ್ಕೂರ್ ಹತ್ರ ಒಂದು ಶುಗರ್ ಫ್ಯಾಕ್ಟರಿ ಏನ್ ಬರ್ತೈತಲ್ ಸರ, ಅಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಸರ್, ಅಲ್ಲಿ ಬೀಜ ತರಿಸಿ ನವೆಂಬರ್ ಡಿಸೆಂಬರ್ಗೆ ಬಿತ್ತನೆ ಸ್ಟಾರ್ಟ್ ಮಾಡ್ಬೇಕು ಅಂತಂದು ವಿಚಾರದಾಗದ್ರ ಸರ. ಹಂಗಾಗಿ ನೀರಾವರಿ ಬೆಳೆ ಅಂತ ಬೆಳೆಗಾರ ಏನಾದ್ರೆ ಸರ್ ಸ್ವಲ್ಪ ಪ್ರಮಾಣದೊಳಗಡೆ ಕಬ್ಬಿಗೋಸ್ಕರ ಸ್ವಲ್ಪ ಏನು ರಿಸರ್ವ್ ತರ ಮಾಡಿಟ್ಕೊಂಡ್ರ ಸರ, ನವೆಂಬರ್ ಡಿಸೆಂಬರ್ ಒಳಗೆ ಬಿತ್ತನೆ ಚಲೋ ಆಗ್ತದೆ ಸರ್ ಅದ್ರದ್ದು. ಅದಕ್ಕಿಂತ ಮುಂಚೆ ಕಂತಂದ್ರೆ ಸರ್ ಹೊಲ ಖಾಲಿ ಬಿಡಬಾರ್ದು ಅಂತಂತಂದು ಇನ್ನು ಮಾಡ್ಕೊಂಡ್ರ ಸರ, ಅನುಕೂಲ ಆದವರು ಸ್ವಲ್ಪ ಏನ ಹೆಸರು 73 ಹೆಸರು ಆಯ್ತು ಅಥವಾ ಯಾವ್ದಾದ್ರು ಹಸಿರು ಗೊಬ್ಬರ ಅಂತ ಬಿತ್ಕೊಂಡು ರೆಡಿ ಮಾಡ್ಕೊಳಕ್ಕ ಸರ್ ನವೆಂಬರ್ ಡಿಸೆಂಬರ್ ಒಳಗಡೆ ಕಬ್ಬಿಗೆ ಮಾಡ್ಕೋಬೇಕು ಅಂತಂದು ಅವರು ತಯಾರಿ ಮಾಡ್ಕೊಂಡ್ರು. ಅಂದ್ರೆ ಬೆಳೆಗಳ ಬೆಳವಣಿಗೆ ಚೆನ್ನಾಗಿದೆ ಸದ್ಯ, ಮಳೆ ಬೇಕು ಬೆಳೆಗಳಿಗೆಲ್ಲ. ಹ್ಞೂ ಸರ, ಈಗ ಬಿತ್ತನೆ ಮಾಡಿದಂತೂ ಒಳ್ಳೇದು ಬೆಳವಣಿಗೆ ಬಂದಿತ್ತು ಸರ. ಆದ್ರ ಮಳೆ ಪ್ರಮಾಣ ಈಗೇನೊಂದು 15 ದಿವಸ ಆಯ್ತು ನಿಂತಿರೋದ್ರಿಂದ ಒಣ ಬೇಸಾಯದಲ್ಲಿ ಬಹಳ ಇದಾಗೈತ್ ಸರ. ಏನಂತರ ಮಳೆ ದಾರಿ ನೋಡ್ತಾ ಎಲ್ಲಾರು ಏನ್ ಮಾಡ ಬಂದು ಹೋಗಕತ್ತೈತಿ ಅಂದ್ರೆ ಯಾವಾಗ ಮಳೆ ಸುರಿಯಕತ್ತೈತಿ ಸುರಿತೈತಿ ಅಂತಂದ್ರೆ ಆಶಾಭಾವದಿಂದ ಎದುರ ಕಾಣಕತ್ತಾರ ಸರ್ ಮಳೆಗೋಸ್ಕರ. ಹೇಗೆ ನಿಮ್ ಭಾಗದಲ್ಲಿ ಮೆಣಸಿನ್ಕಾಯಿ ಅದು ಬೆಳೀತಾ ಇದಾರೆ ರೈತರು? ಮೆಣಸಿನ್ಕಾಯಿ ಸರ್ ಈಗ ಸೆಲೆಕ್ಟೆಡ್ ರೈತರು ಮಾತ್ರ ಬೆಳೀತಾರೆ ಸರ್, ಅಂದ್ರೆ ಅವ್ರಿಗೆ ಅನುಕೂಲ ಇರುವಂತದ್ದು. ಆಮೇಲೆ ಅಕಸ್ಮಾತ್ ಆಗಿ ಮಳೆ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ನೀರು ಬೋರ್ವೆಲ್ ಇದ್ದರು ಅಂತ ಬೆಳೆಕತ್ತಾರೆ ಸರ್. ಅದು ಸ್ವಲ್ಪ ಮಸಾರಿ ಅಂತದ್ದು ಭಾಗದಲ್ಲಿ ನೋಡ್ಕೊತಾರೆ ಸರ್, ಯಾಕಂದ್ರೆ ಅಲ್ಲಿ ಸ್ವಲ್ಪ ಮಸಾರಿ ಅಂತ ನೀರಿಂದು ಸ್ವಲ್ಪ ಜಲಿ ಚಲೋ ಇರ್ತೈತಂತಂದು ಹಾಕೊಂಡ್ರ ಸರ್ ಆ ಕಡೆ. ಬಟ್ ಈಗ ಭತ್ತ ಒಣ ಬೇಸಾಯ ಮಾಡಿರೋ ಶೇಕಡ ನೋಡಿದಪ್ಪ ಅಂತಂದ್ರ ಮೆಣಸಿನ್ಕಾಯಿ ಬೆಳೆಯೋರು ಪ್ರಮಾಣ ಕಡಿಮೆ ಇದೆ ಕಡಿಮೆ ಇತ್ತರ. ಅವು ಅಂದ್ರೆ ಈ ಕಡೆ ಸರ ಯಾವ ಭಾಗ ಅಂದ್ರೆ ನಾಗರಬೆಂಚಿ ಭಾಗ ಆತರ ಭಾಗದಾಗ ಸರ ಮೆಣಸಿನ್ಕಾಯಿ ಬೆಳಿತಾರೆ ಸರ. ಆಮೇಲೆ ಆ ಕಡೆ ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಂತಂದ್ರೆ ಉಳ್ಳಾಗಡ್ಡಿ ಬೆಳೆಗಾರರನ್ನು ಕಾಣ್ಬೋದು ಸರ್ ನಾವು. ಒಳ್ಳೇದು ಮಹಂತೇಶ್ ಅವರೇ, ಅಂದಂಗೆ ನಿಮ್ಮ ಭಾಗದಲ್ಲೆಲ್ಲ ಮಸ್ಕಿ ತಾಲೂಕಿನಲ್ಲಿ ಮಳೆ ಬೇಕು, ಈಗ ಸದ್ಯ ಬೆಳೆಗಳು ಚೆನ್ನಾಗಿದಾವೆ, ಆದ್ರೆ ಮಳೆಗಾಗಿ ಕಾಯ್ತಾ ಇದ್ದಾರೆ ರೈತರೆಲ್ಲರೂ, ಮಳೆ ಆದ್ರೆ ಚೆನ್ನಾಗಿ ಬರ್ತಾವೆ ಅಂತಕ್ಕಂತ ವಿಚಾರ. ಹೌದು ಸರ್, ಒಳ್ಳೇದು ಮಾಹಿತಿ ಹಂಚಿಕೊಂಡಕ್ಕೆ ಧನ್ಯವಾದ ತಮಗೆ. ನಮಸ್ಕಾರ. ರೈತ ಬಾಂಧವರು ಕೇಳಿದ್ರಲ್ಲ, ವಿವಿಧ ತಾಲೂಕಿನಲ್ಲಿ ಒಂದು ಬೆಳೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥ ವಿಚಾರವನ್ನು, ಎಲ್ಲ ಒಂದು ತಾಲೂಕುಗಳಲ್ಲಿ ಮಳೆಯ ಕೊರತೆ ಕಾಣಿಸ್ತಾ ಇದೆ ಅಂತಕ್ಕಂಥ ವಿಚಾರ ರೈತರು ಹಂಚಿಕೊಂಡಿದ್ದಾರೆ. ಈಗಾಗಲೇ ಬಿತ್ತನೆ ಮಾಡಿದಂಥ ಬೆಳೆಗಳು ಚೆನ್ನಾಗಿದ್ದಾವೆ, ಬೆಳವಣಿಗೆ ಹಂತದಲ್ಲಿದ್ದಾವೆ, ರೈತರು ಕಳೆಗಳ ನಿರ್ವಹಣೆಯನ್ನು ಮಾಡಿಬಿಟ್ಟು ಅಂತರ ಬೇಸಾಯವನ್ನು ಮಾಡಿ ಬೆಳೆಗಳನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಎಲ್ಲ ಭಾಗದಲ್ಲೂ ಮಳೆ ಒಂದು ಉತ್ತಮ ರೀತಿಯಿಂದ ಮಳೆ ಇನ್ನೂ ಆಗಬೇಕಾಗಿದೆ, ತೇವಾಂಶದ ಕೊರತೆ ಅಲ್ಲಲ್ಲಿ ಕಾಡ್ತಾ ಇದೆ. ಕೆಲವೊಂದು ಭಾಗದಲ್ಲಿ ಮಳೆ ಆದರೂ ಅದರ ಒಂದು ಮಳೆಯ ಡಿಸ್ಟ್ರಿಬ್ಯೂಷನ್ ಅಥವಾ ಮಳೆಯ ಸಮರ್ಪಕವಾದಂಥ ಒಂದು ವಿತರಣೆ ಆಗಿಲ್ಲ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅಂದರೆ ಇನ್ನೊಂದು 8 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಚೆನ್ನಾಗಿ ಮಳೆ ಆತಪ್ಪ ಅಂತಂದರೆ ಮುಂಗಾರು ಹಂಗಾಮಿನ ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ರೈತ ಬಾಂಧವರು ವ್ಯಕ್ತ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಿಂದ ಮಳೆಯಾಗಿ ಒಳ್ಳೆಯ ಒಂದು ಬೆಳೆಗಳು ರೈತರ ಕೈಗೆ ಬರುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಇದುವರೆಗೆ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳ ಪರಿಸ್ಥಿತಿ ಕುರಿತು ರೈತರ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಭಾವಲತಿ. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm app. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ.